ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ 862ನೆಯ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ ವಕ್ರದಂತದ ಬಗ್ಗೆ ಜಾಗೃತಿ. ಭಾಗವಹಿಸುವಂಥ ತಜ್ಞರು ಹರ್ಷವರ್ಧನ್ ಕಿದಿಯೂರ್ ಡಾಕ್ಟರ್. ಆತ್ಮೀಯ ಕೇಳುಗರೆ, ಮುಖ ನಮ್ಮ ಇಡೀ ದೇಹದ PR ಇದ್ದಂಗೆ, ಪಬ್ಲಿಕ್ ರಿಲೇಷನ್ ಆಫೀಸರ್ ಇದ್ದಂಗೆ. ಯಾವಾಗಲೂ ಕೂಡ ಸದಾ ಹಸನ್ಮುಖ ಇತ್ತಂದರೆ ಆ ವ್ಯಕ್ತಿ ಪ್ರತಿಯೊಬ್ಬರನ್ನು ಕೂಡ ಸೂಜಿಗಲ್ನಂತೆ ಆಕರ್ಷಿಸ್ತಾನೆ. ಆರೋಗ್ಯಯುತ ನಗುವಿಗೆ ಉತ್ತಮ ಹಲ್ಲುಗಳೇ ಕೈಗನ್ನಡಿ. ಆ ನಿಟ್ಟಿನಲ್ಲಿ ಹಲ್ಲುಗಳು ಪ್ರಮುಖ ಪಾತ್ರ ವಹಿಸ್ತಾ ಇವೆ. ಹಲ್ಲಿಲ್ಲದ ಬಾಯಿ ಇಲಿಯ ಬಿಲದಂತೆ ಎಂಬ ಮಾತಿದೆ. ಉತ್ತಮ ನಗು ವ್ಯಕ್ತಿಯ ಹಲ್ಲಿನ ಆರೋಗ್ಯವನ್ನು ಸೂಚಿಸ್ತದೆ. ಹಲ್ಲಿನ ಆರೋಗ್ಯದ ದೃಷ್ಟಿಯಿಂದ ಇದು ಇವತ್ತು ವಕ್ರದಂತ ಅಂದರೆ ವಕ್ರವಾದ ಹಲ್ಲುಗಳ ಕುರಿತಂತೆ ನಮ್ಮ ಇವತ್ತಿನ SDM ಆರೋಗ್ಯ ಸಂವಾದ. ನಿಜವಾಗಿ ಆಕರ್ಷಕವಾದ ಸ್ಮೈಲ್ನೊಳಗೆ ಉತ್ತಮವಾಗಿ ಜೋಡಿಸಲಾದಂತಹ ಸುಂದರವಾದ ಹಲ್ಲುಗಳು ಭಾಳ ಪ್ರಮುಖ ಪಾತ್ರ ವಹಿಸ್ತವೆ. ಹಲ್ಲುಗಳು ಮುಂದಕ್ಕೆ ಬಂದಿರುವಂಥದ್ದು, ಕಿಕ್ಕಿರಿದ ಹಲ್ಲುಗಳು, ಹಲ್ಲುಗಳ ನಡುವೆ ಅಂತರ ಇರೋದು, ಅಸಹಜವಾಗಿ ಇರಿಸಿದಂಥ ಹಲ್ಲುಗಳು ನಮಗೆ ನಗ್ಲಿಕ್ಕಷ್ಟೇ ಅಲ್ಲ, ನೋಟಕ್ಕಷ್ಟೇ ಅಲ್ಲ, ಆಹಾರವನ್ನು ಅಗಿಯುವ ದಕ್ಷತೆಯ ಮೇಲೂ ಕೂಡ ಪರಿಣಾಮ ಬೀರ್ತಾವೆ. ಈ ರೀತಿಯ ಸಮಸ್ಯೆಗಳನ್ನು ಬಾಲ್ಯದಲ್ಲೇ ತಡಿಬಹುದು, ಆದರೆ ಈ ವಿಧಾನವು ದುಬಾರಿ ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳುವಂಥ ವಿಧಾನ ಆಗಿದೆ. ಈ ರೀತಿಯ ಚಿಕಿತ್ಸೆಯನ್ನು ಅರ್ಹ ತಜ್ಞ ವೈದ್ಯರಿಂದ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ನಗು ಉತ್ತಮವಾಗಿ ಇರಬಹುದು. ಇವತ್ತು ಈ ವಕ್ರದಂತ ಕುರಿತಂತೆ ಜಾಗೃತಿ, ಈ ವಿಷಯಗಳ ಕುರಿತಂತೆ ನಿಮಗೆ ಮಾಹಿತಿ ಮಾಡಲಿಕ್ಕೆ ಮತ್ತು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಡಾಕ್ಟರ್ ಹರ್ಷವರ್ಧನ್ ಕಿದಿಯೂರ್ ಅವರಿದ್ದಾರೆ. ವಕ್ರದಂತ ಚಿಕಿತ್ಸಾ ವಿಭಾಗ, SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದವರು. ಡಾಕ್ಟರ್ ಹರ್ಷವರ್ಧನ್ ಕಿದಿಯೂರ್ ಅವರು ಮೂಲತಃ ಧಾರವಾಡದವರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲಿ ಪಡೆದರು. BDS ಪದವಿಯನ್ನು 2001 ಮತ್ತು SDM MDS ಸ್ನಾತಕೋತ್ತರ ಪದವಿಯನ್ನು ಕೂಡ 2006 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯೊಳಗೆ ಪಡೆದಿದ್ದಾರೆ. ಧಾರವಾಡದಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿಕೊಂಡು SDM ದಂತ ಮಹಾವಿದ್ಯಾಲಯವನ್ನು 2006 ವಕ್ರದಂತ ಚಿಕಿತ್ಸಾ ವಿಭಾಗಕ್ಕೆ ಅವರು ಸೇರ್ತಾರೆ. 16 ಒಂದು ಸುದೀರ್ಘ ಅನುಭವ ಡಾಕ್ಟರ್ ಹರ್ಷವರ್ಧನ್ ಕಿದೂರ್ ಅವರಿಗಿದೆ. ಸದ್ಯ ಹೆಚ್ಚುವರಿ ಪ್ರಾಧ್ಯಾಪಕರಾಗಿ SDM ದಂತ ಮಹಾವಿದ್ಯಾಲಯದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯ ಕೇಳುವರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಹರ್ಷವರ್ಧನ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಡಾಕ್ಟರ್ ಹರ್ಷವರ್ಧನ್ ಕಿದಿಯೂರ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದ ಚೋಳಣ್ಣ ಅವರೇ. SDM ಹರ್ಷವರ್ಧನ್ ಅವರೇ, ಆರಂಭದೊಳಗೆ ನಮ್ಮ ಒಂದು ಆತ್ಮೀಯ ಕೇಳುಗರಿಗೆ ಮಾಹಿತಿ ಕೊಡ್ಬೋದಾ? ಅಂದರೆ ಏನು ವಕ್ರದಂತ ಅಂದರೆ ಏನು, ಏಕೆ ಅದು ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಪ್ರಮುಖ ಪಾತ್ರ ವಹಿಸ್ತದೆ, ಏನು ಜಾಗರೂಕತೆಯಿಂದ ನಾವು ಅದನ್ನು ಎದುರಿಸ್ಬೇಕು, ತೊಂದರೆಗಳನ್ನು ಹೇಳ್ತೀರಾ? ಮುಖವೇ ಮನಸ್ಸಿನ ಕನ್ನಡಿ ಎನ್ನುತ್ತಾರೆ. ಇಂದು ಸೆಲ್ಫಿ ಯುಗ, ಎಲ್ಲರೂ ಸುಂದರವಾದ ಮುಖವನ್ನು ಬಯಸುವುದು ಸಹಜ. ಈ ಸುಂದರವಾದ ಮುಖಕ್ಕೆ ಹಲ್ಲುಗಳ ಕಾಂಟ್ರಿಬ್ಯೂಷನ್ ಅಥವಾ ಹಲ್ಲುಗಳ ಪ್ರಾಮುಖ್ಯತೆ ಬಹಳ ಮುಖ್ಯವಾದದ್ದು. ಹಲ್ಲುಗಳು ವಾರೆಕೋರೆ ಆಗಿದ್ದಲ್ಲಿ, ಹಲ್ಲುಗಳು ಉಬ್ಬಾಗಿದ್ದಲ್ಲಿ, ಹಲ್ಲುಗಳು ಸರಿಯಾದ ಸ್ಥಳದಲ್ಲಿ ಇಲ್ಲದೇ ಇದ್ದಾಗ ನಗು ಸರಿಯಾಗಿ ಇರುವುದಿಲ್ಲ. ಹೀಗಿದ್ದಲ್ಲಿ ಏನು ಮಾಡಬೇಕೆಂದ ಎಂಬ ಸಮಸ್ಯೆ ಎಲ್ಲರಿಗೂ ಕಾಡುತ್ತದೆ. ಹೀಗಿದ್ದ ಹಲ್ಲುಗಳನ್ನು ನಾವು ಸುಲಭವಾಗಿ ಸರಿಪಡಿಸಬಹುದು. ಈ ಚಿಕಿತ್ಸೆಯ ಹೆಸರೇ ವಕ್ರದಂತ ಚಿಕಿತ್ಸೆ. ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕೆಂದರೆ ಕ್ಲಿಪ್ ಟ್ರೀಟ್ಮೆಂಟ್ ಅಥವಾ ಹಲ್ಲಿಗೆ ಸರಿಗೆ ಹಾಕುವ ಚಿಕಿತ್ಸೆಗೆ ವಕ್ರದಂತ ಚಿಕಿತ್ಸೆ ಎನ್ನುತ್ತಾರೆ. ಈ ಚಿಕಿತ್ಸೆ ಮೂಲಕ ಯಾರು ಬೇಕಾದವರು ಸಹ ತಮ್ಮ ಸ್ಮೈಲ್ ಅಥವಾ ನಗುವನ್ನು ಸುಂದರಪಡಿಸಬಹುದು. ಹೀಗೆ ಸುಂದರಪಡಿಸಿದ ಸ್ಮೈಲ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತದೆ, ಅಂದರೆ ಅವನ ಪರ್ಸನಾಲಿಟಿಯನ್ನೇ ಇಂಪ್ರೂವ್ ಮಾಡುತ್ತದೆ. ಹೀಗಾದ ಮೇಲೆ ವ್ಯಕ್ತಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಆತ್ಮಸ್ಥೈರ್ಯ ಹೆಚ್ಚಾಗಿ ಅವನು ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಬರಬಹುದು. ಬಹಳ ಸಂತೋಷ ಡಾಕ್ಟರ್ ಹರ್ಷವರ್ಧನ್ ಅವರೇ, ತುಂಬ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಈಗ ಈ ಹಲ್ಲುಗಳು ವಕ್ರ ಆಗ್ತಾವಲ್ಲ, ಇದಕ್ಕೆ ಏನು ಕಾರಣ ಇರಬಹುದು? ಹಲ್ಲುಗಳು ವಕ್ರವಾಗಲು ಬಹಳಷ್ಟು ಕಾರಣಗಳಿವೆ. ಇದರಲ್ಲಿ ಸಾಮಾನ್ಯವಾದ ಕಾರಣವೆಂದರೆ ತಂದೆ ತಾಯಿಯಿಂದ ಬರುವಂಥ ಆನುವಾಂಶಿಕ ಲಕ್ಷಣಗಳು, ಅಂದರೆ ತಂದೆ ಅಥವಾ ತಾಯಿಯ ದವಡೆ ಹಾಗೂ ಹಲ್ಲುಗಳು ಬಂದಲ್ಲಿ ಅವು ಸರಿಯಾಗಿ ಹೊಂದದೇ ಇರುವುದರಿಂದ ಮುಖಲಕ್ಷಣಕ್ಕೆ ಅದು ಅನುಗುಣವಾಗುವುದಿಲ್ಲ. ಇದು ಪ್ರಮುಖ ಕಾರಣವಾದರೆ ಎರಡನೇ ಪ್ರಮುಖ ಕಾರಣವೆಂದರೆ ಬಾಯಿಯ ದುರಭ್ಯಾಸಗಳು. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ದುರಭ್ಯಾಸಗಳೆಂದರೆ ಬಟ್ಟು ಚೀಪುವುದು, ನುಂಗುವಾಗ ಹಲ್ಲುಗಳನ್ನು ನಾಲಿಗೆಯಿಂದ ಒತ್ತುವುದು, ನಿದ್ರಿಸುವಾಗ ಬಾಯಿ ತೆಗೆದು ನಿದ್ರಿಸುವುದು, ಅಂದರೆ ಮೌತ್ ಬ್ರೀದಿಂಗ್ ಎನ್ನುತ್ತದೆ. ಹೀಗಿರುವ ದುರಭ್ಯಾಸಗಳಿಂದ ಬಾಯಿಯ ಸರಿಯಾದ ಬೆಳವಣಿಗೆ ಆಗುವುದಿಲ್ಲ. ಹೀಗಾದಲ್ಲಿ ಹಲ್ಲುಗಳು ಹಾಗೂ ದವಡೆಗಳು ವಕ್ರವಾಗಿ ಬೆಳೆಯುತ್ತದೆ. ಇಂತಹ ಮಕ್ಕಳಲ್ಲಿ ನಾವು ಸರಿಯಾದ ಚಿಕಿತ್ಸೆ ಅಥವಾ ಸರಿಯಾದ ಮೇಲ್ವಿಚಾರಣೆ ಮಾಡಿದರೆ ಈ ದುರಭ್ಯಾಸವನ್ನು ತಪ್ಪಿಸುವುದಲ್ಲದೆ ಅವರ ಮುಖಲಕ್ಷಣವನ್ನು ಸುಧಾರಿಸಬಹುದು. ಮೂರನೇದಾಗಿ ಇದಲ್ಲದೆ ಮತ್ತೊಂದು ಕಾರಣವೆಂದರೆ ಸರಿಯಾದ ಸಮಯಕ್ಕೆ ಹಾಲು ಹಲ್ಲು ಬೀಳದೇ ಇರುವುದು. ಹಾಲು ಹಲ್ಲು ಬೀಳುವುದು ತಡವಾದರೂ ಸರಿಯಲ್ಲ, ಹಾಲು ಹಲ್ಲು ಬಹಳ ಬೇಗ ಬಿದ್ದರೂ ಸರಿಯಲ್ಲ. ಹೀಗಾದಲ್ಲಿ ಬರುವ ಶಾಶ್ವತ ಹಲ್ಲುಗಳು ಸರಿಯಾದ ಸ್ಥಳದಲ್ಲಿ ಬರದೆ ಅವು ಮುಖವನ್ನು ಅಥವಾ ಮುಖದ ಲಕ್ಷಣವನ್ನು ಹಾಳು ಮಾಡುತ್ತವೆ. ತುಂಬ ವಿಸ್ತೃತವಾಗಿ ಮಾಹಿತಿ ಕೊಡ್ತಾ ಇದ್ದೀರಿ ಡಾಕ್ಟರ್ ಹರ್ಷವರ್ಧನ್ ಅವರೇ. ಈ ಮುಖ್ಯವಾಗಿ ಈಗ ವಕ್ರದಂತ ಚಿಕಿತ್ಸೆ ಮಾಡ್ಕೋಬೇಕು ಅಂದರೆ ವಯಸ್ಸಿನ ಒಂದು ಪರಿಮಿತಿ ಅನ್ನೋದಿದೆ, ಯಾವ ವಯಸ್ಸಿನವರು ಈ ಚಿಕಿತ್ಸೆ ಮಾಡ್ಕೊಳ್ಬೇಕು? ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ವಕ್ರದಂತ ಚಿಕಿತ್ಸೆಯನ್ನು ಹದಿಹರೆಯದ ವಯಸ್ಸಿನವರೇ ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ಆ ವಯಸ್ಸಿಗೆ ಎಲ್ಲ ಶಾಶ್ವತ ಹಲ್ಲುಗಳು ಬಂದು ಬಾಯಲ್ಲಿ ಅವು ಸರಿಯಾಗಿ ಸ್ಥಳದಲ್ಲಿದ್ದರೆ ಸ್ಮೈಲ್ ಅಥವಾ ನಗು ಸುಂದರವಾಗಿರುತ್ತದೆ. ಇದರ ಅರ್ಥ ಬರೀ ಹದಿಹರೆಯದ ವಯಸ್ಸಿನವರಿಗಷ್ಟೇ ವಕ್ರದಂತ ಚಿಕಿತ್ಸೆ ಸೀಮಿತವಂತಲ್ಲ, ಯಾವುದೇ ವಯಸ್ಸಿನವರು ಸುಂದರವಾದ ನಗು ಅಥವಾ ಸುಂದರವಾದ ಮುಖ ಲಕ್ಷಣವನ್ನು ಬಯಸಿದರೆ ವಕ್ರದಂತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು. ವಕ್ರದಂತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲು ಸರಿಯಾದ ವಸಡಿ ಅಥವಾ ದವಡೆಗಳು ಹೆಲ್ದಿಯಾಗಿರಬೇಕು. ಎರಡನೇದಾಗಿ ಸಣ್ಣ ಮಕ್ಕಳಲ್ಲಿಯೂ ಕೂಡ ವಕ್ರದಂತ ಚಿಕಿತ್ಸಕರ ಪಾತ್ರವಿದೆ. ಬೆಳೆಯುವ ವಯಸ್ಸಿನಲ್ಲಿ ಮೇಲಿನ ಹಾಗೂ ಕೆಳಗಿನ ದವಡೆ ನಡುವಿನ ಸಮತೋಲನ ಸರಿಯಾಗಿ ಇಲ್ಲದಾಗ ಕ್ರಿಯಾತ್ಮಕ ಉಪಕರಣ ಅಥವಾ ಫಂಕ್ಷನಲ್ ಅಪ್ಲಯನ್ಸ್ ಅನ್ನುವುದನ್ನು ಬಳಸಿ ದವಡೆಯ ಬೆಳವಣಿಗೆಯನ್ನು ನಾವು ಸರಿಪಡಿಸಬಹುದು. ಮೂರನೇದಾಗಿ ವಕ್ರದಂತ ಚಿಕಿತ್ಸಕರಾಗಿ ನಾವು ಸೀಳು ತುಟಿ ಹಾಗೂ ಸೀಳು ಅಂಗಳದ ಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೇವೆ. ಇದೊಂದು ಹುಟ್ಟಿದ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ನ್ಯೂನ್ಯತೆ. ಇದಕ್ಕೆ ಕಾರಣಗಳು ಸುಮಾರಿವೆ, ಆದರೆ ಇದನ್ನು ಎದುರಿಸುವುದು ಬಹಳ ಮುಖ್ಯ, ಏಕೆಂದರೆ ಹೀಗಿರುವ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಬಹಳ ಕಮ್ಮಿ ಇರುತ್ತದೆ. ಹುಟ್ಟಿಲಿನಿಂದ ಅವು 18 ವರ್ಷ ತಾಳುವವರೆಗೂ ಅವುಗಳಿಗೆ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ ಅಗತ್ಯವಿದೆ. ಈ ಟ್ರೀಟ್ಮೆಂಟನ್ನು ನಾವು ನಮ್ಮ ವಿಭಾಗದಲ್ಲಿ ಬಹಳ ವರ್ಷದಿಂದ ಕೊಡುತ್ತಿದ್ದೇವೆ. ನಮ್ಮ SDM ದಂತವೈದ್ಯಕೀಯ ಆಸ್ಪತ್ರೆಯು ಸ್ಮೈಲ್ ಟ್ರೈನ್ ಎಂಬ ಅಸೋಸಿಯೇಷನ್ ಒಂದು ಭಾಗವಾಗಿದೆ. ಇದರ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ಫ್ರೀಯಾಗಿ ಮಾಡುತ್ತೇವೆ. ವಕ್ರದಂತ ಚಿಕಿತ್ಸೆ ಮಿನಿಮಮ್ ಚಾರ್ಜ್ ಇರುತ್ತದೆ, ಅದನ್ನು ತೆಗೆದುಕೊಂಡು ಸೀಳು ತುಟಿ ಹಾಗೂ ಸೀಳು ಅಂಗಳದ ಮಕ್ಕಳನ್ನು ನಾವು ಸರಿಪಡಿಸುತ್ತಾ ಬಂದಿದ್ದೇವೆ. ಆತ್ಮೀಯ ಕೇಳುಗರೆ, SDM ಡಾಕ್ಟರ್ ಆರೋಗ್ಯ ಸಂವಾದ ತುಂಬ ಜನಪ್ರಿಯವಾದಂಥ ಕಾರ್ಯಕ್ರಮ. ಇವತ್ತು 862ನೇ ಕಾರ್ಯಕ್ರಮ, ಅಂದರೆ ಈ ಸರಣಿಯ 862ನೇ ಇದರ ಮೂಲಕವೇ ನಮ್ಗೆ ಗೊತ್ತಾಗಿದೆ ಎಷ್ಟು ಜನಪ್ರಿಯವಾಗಿದೆ ಅಂತೇಳಿ. ಸಾಕಷ್ಟು ಜನ ಕರೆ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ. ಕರೆ ಮಾಡಲಿಕ್ಕೆ ಒಂದು ಸಾರಿ ಫೋನ್ ನಂಬರ್ನ ಹೇಳ್ತೇನೆ ನಿಮಗೆ. ಒಂದು ಮಹತ್ವದ ಪ್ರಶ್ನೆ ಇದೆ, ಅದಾದಮೇಲೆ ಕರೆ ತೆಗೆದುಕೊಳ್ತೇನೆ. ದೂರವಾಣಿ ಸಂಖ್ಯೆಗಳು 244-344-14 ಅಥವಾ 244-344-15 ಅಥವಾ 244-344-16 ಈ ಮೂರು ಒಂದು ನಂಬರ್ಗಳಲ್ಲಿ ಯಾವುದಕ್ಕಾದರೂ ಮಾಡ್ಬೋದು. ಹೊರಗಿಂದ ಕರೆ ಮಾಡುವಂಥವ್ರು STD ಸಂಖ್ಯೆ ಉಪಯೋಗ ಮಾಡ್ತಾ ಇದ್ದರೆ 0836 ಕೋಡನ್ನು ಬಳಸಿ. ಡಾಕ್ಟರ್ ಹರ್ಷವರ್ಧನ್ ಕಿರಿಯವರೇ, ತುಂಬ ಭಾಳ ವಿಸ್ತೃತವಾದ ಮಾಹಿತಿ, ಯಾಕಂದರೆ ವಕ್ರದಂತ ಇತ್ತು ಅಂದರೆ ಖಂಡಿತವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳು ಬಂದೇ ಬರ್ತದೆ, ಅದನ್ನು ನಾವು ಬಗೆಹರಿಸ್ಕೊಳ್ಳೇಬೇಕು. ಈ ಒಂದು ಬಗೆಹರಿಸ್ಕೊಳ್ಬೇಕಂತೇಳಿ ಕೆಲವೊಬ್ಬರು ಆತುರತೆ ಮಾಡ್ತಾರೆ. ಈಗ ನೋಡ್ರಿ, ಆರಾಮಿಲ್ಲ ಅಂದಾಗ ಸುಮ್ಮನೆ ವೈದ್ಯರಿಲ್ಲದೇ ಸುಮ್ಮನೆ ಗುಳಿಗೆ ತೊಗೊಂಡ್ಬಿಡ್ತಾರೆ, ಸಾಕಷ್ಟು ತೊಗೊಂಡು ಆಮೇಲೆ ಲಿವರ್ ಕಿಡ್ನಿ ಸಮಸ್ಯೆಗಳಿಗೆ ಬಲಿಯಾಗ್ತಾರೆ. ಈ ಒಂದು ವಕ್ರದಂತ ಚಿಕಿತ್ಸೆಯಲ್ಲಿ ಕೂಡ ಆ ರೀತಿ ಮಾಡೋ ಸಾಧ್ಯತೆ ಇದೆ, ಯಾಕಂದರೆ ಕೆಲವೊಬ್ಬರು ಈಗ ಆನ್ಲೈನ್ ಬಂದುಬಿಟ್ಟಿದೆಯಲ್ಲ, ಸಾಕಷ್ಟು ವೈದ್ಯರ ಸಲಹೆ ಇಲ್ಲದೇ ಕಂಪ್ನಿಗಳ ಮೂಲಕ ನೇರವಾಗಿ ಚಿಕಿತ್ಸೆ ತೆಗೆದುಕೊಳ್ಳೋ ವಿಚಾರನೂ ಎಷ್ಟು ಜನ ಮಾಡ್ತಾ ಇದ್ದಾರೆ. ಇದು ಸರಿನಾ? ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಇದು ಇಂದು ಕಾಡುತ್ತಿರುವ ಪ್ರಮುಖ ಪ್ರಶ್ನೆ ಇದು. ನಾವು ಮಾರ್ಕೆಟಿಂಗ್ ಯುಗದಲ್ಲಿ ಜೀವಿಸುತ್ತಿದ್ದೇವೆ, ಹೀಗಿದ್ದಲ್ಲಿ ಮಾರ್ಕೆಟಿಂಗ್ ಮಾಡಿದವರೆಲ್ಲ ಒಳ್ಳೆಯವರು ಅಥವಾ ಇಂಟರ್ನೆಟ್ಟಲ್ಲಿ ಇದ್ದದ್ದೆಲ್ಲ ಸತ್ಯ. ಡಾಕ್ಟರ್ ಗೂಗಲ್ ಅಂತ ಫೇಮಸ್ ಆಗಿದೆ ಈಗ, ಎಲ್ಲರೂ ವೈದ್ಯರನ್ನು ಬಿಟ್ಟು ಡಾಕ್ಟರ್ ಗೂಗಲನ್ನೇ ಕಾಣುತ್ತಿದ್ದಾರೆ. ಈ ವಕ್ರದಂಥ ಚಿಕಿತ್ಸೆಗೂ ಈ ಸಮಸ್ಯೆ ಅಂಟಿಕೊಂಡಿದೆ. ವೈದ್ಯರ ಸಲಹೆ ಇಲ್ಲದೆ ನೇರವಾಗಿ ಕಂಪನಿ ಮೂಲಕ ಅಲೈನರ್ ಅಥವಾ ವಕ್ರದಂಥ ಉಪಕರಣಗಳನ್ನು ತರಿಸಿಕೊಂಡು ತಾವೇ ಬಳಸಲು ಸುಮಾರು ಜನ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ನಾನೇನು ಹೇಳಲು ಬಯಸುತ್ತೇನೆಂದರೆ, ಹೀಗೆ ಮಾಡುವುದು ಸರಿಯಲ್ಲ. ವೈದ್ಯರ ಮೇಲ್ವಿಚಾರಣೆವಿಲ್ಲದೆ ಈ ರೀತಿ ತೆಗೆದುಕೊಂಡ ಚಿಕಿತ್ಸೆಯಿಂದಾಗುವ ದುಷ್ಪರಿಣಾಮಗಳೇ ಜಾಸ್ತಿ. ಹಲ್ಲಿನ ಮೇಲಷ್ಟೇ ಅಲ್ಲ, ಈ ತರಹದ ಚಿಕಿತ್ಸೆಗಳು ಮುಖದ ಸ್ನಾಯುಗಳ ಮೇಲೆ ಅಥವಾ ಬಾಯಿಯ ಕೀಲಿನ ಮೇಲೆ ಅಂದರೆ ಜಾಯಿಂಟಿನ ಮೇಲೆ ಕೂಡ ಪರಿಣಾಮ ಬೀರಬಹುದು. ಇದರಿಂದ ಕನ್ನಡದ ಧಾರವಾಡದ ಗಾದೆ ಮಾತ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ, ಊದುದು ಕೊಟ್ಟು ಬಾರಿಸು ತಗೊಂಡಂಗೆ ಆಗ್ತದೆ. ಸಣ್ಣ ಸಮಸ್ಯೆಗೆ ಇನ್ನೂ ದೊಡ್ಡ ಸಮಸ್ಯೆ ನಮ್ಮ ತಲೆ ಮೇಲೆ ಹಾಕ್ಕೊಂಡಂಗೆ ಆಗ್ತದೆ. ಸರಿಯಾದ ಮಾತು ಹೇಳಿದರೆ ಹೀಗಿದ್ದಾಗ ಈಗ ವಕ್ರದಂಥ ಚಿಕಿತ್ಸೆ ಅಥವಾ ವಕ್ರದಂಥ ಚಿಕಿತ್ಸಕರು ಎಲ್ಲ ಕಡೆ ಲಭ್ಯವಿದ್ದಾರೆ. ದಂತ ಚಿಕಿತ್ಸಕರ ಹತ್ರ ಹೋದರೂ ಕೂಡ ಅವರು ಸರಿಯಾದ ಸಲಹೆಯನ್ನು ಕೊಡುತ್ತಾರೆ. ಹೀಗಿದ್ದಾಗ ಡೈರೆಕ್ಟ್ ಕಂಪನಿ ಮೂಲಕ ತೆಗೆದುಕೊಂಡು ಬರುವ ಉಪಕರಣಗಳು ಸರಿಯಲ್ಲ. ಎರಡನೇದಾಗಿ ಈ ಚೋಳನ್ ಅವರು ಹೇಳಿದ ಹಾಗೆ ವಕ್ರದಂಥ ಚಿಕಿತ್ಸೆ ಸಾಮಾನ್ಯವಾಗಿ ದುಬಾರಿ ಎಂದು ಜನರ ತಲೆಯಲ್ಲಿದೆ. ಆದರೆ ನಾವು ಈ ವಿಷಯದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ವಕ್ರದಂಥ ಚಿಕಿತ್ಸೆ ನಿಧಾನವಾಗಿ ಒಂದುವರೆ ವರ್ಷ ನಡೆಯುವಂಥ ಚಿಕಿತ್ಸೆ. ಹೀಗಿದ್ದಾಗ ಅದಕ್ಕೆ ಬರುವ ವೆಚ್ಚವನ್ನು ನಾವು 2 ವರ್ಷ ಅಥವಾ ಒಂದುವರೆ ವರ್ಷದ ಅವಧಿ ಲೆಕ್ಕವನ್ನು ನೋಡಿದರೆ ಅದೇನು ಅಷ್ಟು ದುಬಾರಿ ಅಲ್ಲ. ಅದಲ್ಲದೆ STM ಡೆಂಟಲ್ ಕಾಲೇಜಿನಲ್ಲಿ ನಾವು ಕೊಡುವ ಚಿಕಿತ್ಸೆ, ನಮ್ಮಲ್ಲಿ ಬೇಕಾಗುವ ಸಾಮಗ್ರಿಗಳ ಖರ್ಚು ಅಷ್ಟೇ. ಹಾಗಾಗಿ ಯಾರು ಬೇಕಾದರೂ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು. ಅದಲ್ಲದೆ ಅದು ಬರೀ ಸೌಂದರ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಬಾಯಿ ದೌಡೆ ಹಾಗೂ ಮುಖದ ಹೆಲ್ತ್ ಅಥವಾ ಓವರ್ಆಲ್ ಕೆಲಸ ಮಾಡುವುದಕ್ಕೂ ಅದು ಉಪಯೋಗವಾಗುತ್ತದೆ. ಸರಿಯಾದ ಚಿಕಿತ್ಸೆ ತೆಗೆದುಕೊಂಡವರು ಸರಿಯಾಗಿ ಊಟ ಮಾಡಬಹುದು, ಹಲ್ಲುಗಳು ಸರಿಯಾದ ಸ್ಥಾನದಲ್ಲಿದ್ದರೆ ಮುಂದೆ ಹಲ್ಲು ಹಾಗೂ ದವಡೆಗಳ ರೋಗಗಳನ್ನು ಕೂಡ ಬರದೇ ಇರುವ ಹಾಗೆ ಅವರು ನೋಡಿಕೊಳ್ಳಬಹುದು. ಸೊ ಸರಿಯಾದ ಸ್ಥಳದಲ್ಲಿ ಇರಬೇಕಾದ ವಸ್ತು ಇದ್ದರೆ ಅದು ಉತ್ತಮವಾಗಿ ಕೆಲಸವನ್ನು ಮಾಡುತ್ತದೆ. ಡಾಕ್ಟರ್ ಹರ್ಷವರ್ಧನ್ ಕಿದಿಯೂರವರೇ, ತಾವು ತುಂಬ ಸಾಕಷ್ಟು ವಿಸ್ತೃತ ಅನುಭವಗಳನ್ನು ತೋರು ಸುದೀರ್ಘವಾಗಿ ಮಾಹಿತಿ ಕೊಟ್ಟಿದ್ದೀರಿ. 16 ವರ್ಷಗಳ ಸುದೀರ್ಘ ಅನುಭವದ ತಮಗೆ ಹೆಚ್ಚುವರಿ ಪ್ರಾಧ್ಯಾಪಕರಾಗಿ SDM ಕಾಲೇಜಿನೊಳಗೆ ಕೆಲಸ ಮಾಡ್ತಾ ಇದ್ದೀರಿ. ಅಭಿನಂದನೆಗಳು. ಇವತ್ತು ನಮ್ಮ ಸಾಕಷ್ಟು ಕೇಳುವರು ಕಾಯ್ತಾ ಇದ್ದಾರೆ ಅವರ ಒಂದು ಈ ಕಾರ್ಯಕ್ರಮದೊಳಗೆ SDM ಡಾಕ್ಟರ್ SDM ಸಂವಾದ ಈ ಕಾರ್ಯಕ್ರಮದೊಳಗೆ ಅವರ ಕರೆಗಳಿಗೆ ಉತ್ತರಿಸುವ ಸಮಯ. ಮೊದಲ ಕರೆ ತೆಗೆದುಕೊಳ್ತಾ ಇದ್ದೀವಿ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಶ್ರೀಕಾಂತ್ ಹಾದಿಮನಿ ಅಂತ, ಶಿರಹಟ್ಟಿ, ಗದಗ ಜಿಲ್ಲೆ. ಬಹಳ ಸಂತೋಷ ಶ್ರೀಕಾಂತ್ ಅವರೇ. ಹಲ್ಲಿಂದ ಸಮಸ್ಯೆ, ಹಲ್ಲು ವಕ್ರದಂತ ಸಮಸ್ಯೆ ಯಾರಿಗಾದ್ರೂ ಇದೆಯಾ? ಹಾ, ಈಗ ಹಲ್ಲು ಅಂತ ಬರ್ತಾ ಇದಾವಲ್ಲ ಮಕ್ಕಳಿಗೆ. ಹೌದು. ಹಾ, ಅವು ಬಿದ್ದ ಮೇಲೆ ಸರಿಯಾಗಿ ಬರ್ಬೋದಾ? ಡಾಕ್ಟರ್ ಮಾಹಿತಿ ಕೊಡ್ತಾರೆ. ಶ್ರೀಕಾಂತ್ ಅವರೇ, ಹಲ್ಲು ಅಂದರೆ ಚಿಕ್ಕ ಮಕ್ಕಳಲ್ಲಿ 6 ವರ್ಷದಕ್ಕಿಂತ ಮೊದಲೇ ಬರುವಂಥ ಹಲ್ಲುಗಳಿಗೆ ನಾವು ಹಲ್ಲು. 20 ಹಲ್ಲಿರ್ತವೆ. ಅವು ಸಾಮಾನ್ಯವಾಗಿ ತಾವೇ ಬಿದ್ದು ಪರ್ಮನೆಂಟ್ ಅಥವಾ ಶಾಶ್ವತ ಹಲ್ಲುಗಳು ಆ ಸ್ಥಾನಕ್ಕೆ ಬರುತ್ತವೆ. ಹೆಚ್ಚಾಗಿ ಈ ರೀತಿ ಬರುವಾಗ ಹಲ್ಲುಗಳು ಸ್ವಲ್ಪ ವಾರೆಕೋರೆಯಾಗೇ ಬರುತ್ತವೆ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಅಗ್ಲಿ ಡಕ್ಲಿಂಗ್ ಸ್ಟೇಜ್ ಅಥವಾ ತಾತ್ಕಾಲಿಕ ಅಥವಾ ಟೆಂಪ್ರರಿ ಮಾಲ್ ಅಕ್ಲೂಷನ್ ಅಂತೇವೆ. ಆದರೆ ಅದು ಕೊನೆಯವರೆಗೆ ಅದೇ ರೀತಿ ಇರುವುದಿಲ್ಲ. ಬರುವಾಗ ಮಕ್ಕಳ ದವಡೆ ಸಣ್ಣದಿರುತ್ತದೆ, ಆದರೆ ಹಲ್ಲು ದೊಡ್ಡದಿರುತ್ತದೆ. ಹೀಗಿದ್ದಾಗ ಬಂದ ಹಲ್ಲು ಬಹಳ ದೊಡ್ಡದನ್ನಿಸ್ತದೆ. ಆದರೆ ಕ್ರಮೇಣವಾಗಿ ಮುಖ ಅಗಲ ಆದಾಗ 12 ವರ್ಷ ಬರುವ ವಯಸ್ಸಿಗೆ ಬಹಳಷ್ಟು ಹಲ್ಲಿನ ವಾರೆ ಕೋರೆ ಇರುವ ಹಲ್ಲುಗಳು ಸರಿಯಾದ ಸ್ಥಳಕ್ಕೆ ಬಂದು ಸೇರುತ್ತವೆ. ಹೀಗಿದ್ದಲ್ಲಿ ನೀವು ನೋಡ್ಕೋಬೇಕಾದದ್ದು ಏನಂದರೆ, ಹಲ್ಲು ಬೀಳದೆ ಪರ್ಮನೆಂಟ್ ಹಲ್ಲು ಅಥವಾ ಹಲ್ಲು ಬೀಳದೆ ಶಾಶ್ವತ ಹಲ್ಲು ಬಂದಾಗ ಹಲ್ಲನ್ನು ಅಲ್ಲಾಡಿಸಿ ತೆಗೆಯಲು ಪ್ರಯತ್ನಿಸಬೇಕು. ಅಕಸ್ಮಾತ್ ಅದು ಬೀಳಲಿಲ್ಲ ಅಂದರೆ, ಹಲ್ಲು ಕೆಲವೊಮ್ಮೆ ಬೀಳೋದಿಲ್ಲ, ಯಾಕಂದರೆ ಹಲ್ಲು ಹುಳುಕಾಗಿದ್ದರೆ ಕೆಲವೊಮ್ಮೆ ಬೀಳೋದಿಲ್ಲ, ಅಥವಾ ಇಂದಿನ ಮಕ್ಕಳು ಗಟ್ಟಿಯಾದ ಆಹಾರವನ್ನು ಸೇವಿಸುವುದಿಲ್ಲ. ಹೀಗಿದ್ದಾಗ ಹಲ್ಲು ತಾನೇ ಬೀಳೋದಿಲ್ಲ, 2 ಹಲ್ಲಾಗ್ತವೆ, ಮುಂದೊಂದು ಹಲ್ಲು ಹಿಂದೊಂದು ಹಲ್ಲು. ಹೆಚ್ಚಾಗಿ ಹಲ್ಲು ಮುಂದಿರ್ತದೆ, ಪರ್ಮನೆಂಟ್ ಹಲ್ಲು ಹಿಂದಿರ್ತದೆ. ಸೊ ಹಲ್ಲು ಸಣ್ಣದಿರುವ ಹಲ್ಲನ್ನು ನಾವು ತೆಗೆದುಕೊಳ್ಳಬೇಕು. ಈ ಸರಿಯಾಗಿ ನಿಮ್ಗೆ ತೆಗಿಲಿಕ್ಕೆ ಬರಲಿಲ್ಲ ಅಂದರೆ ದಂತ ವೈದ್ಯರನ್ನು ಭೇಟಿ ಆದರೆ ಅವರು ಯಾವುದು ಹಲ್ಲು ಅಂತ ನೋಡಿ ಅದನ್ನು ತೆಗಿತಾರೆ. ಶ್ರೀಕಾಂತ್ ಅವರು, ಆಧುನಿಕ ಚಿಕಿತ್ಸೆ ಲಭ್ಯ ಇದೆ, ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. SDM ಡಾಕ್ಟರ್ ಆರೋಗ್ಯ ಸಂವಾದ ಇದು. ನಾವು ಮರಗಡದಿಂದ ಕುಶಲ್ ಮಾತಾಡಿದ್ರೆ. ಹಾ ಹೇಳಿ ಕುಶಲ್. ದೀಪಾವಳಿ ಶುಭಾಶಯ ಮೊದಲು ನಿಮ್ಗೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಸಾಕಷ್ಟು ಅವ್ರ ಮುಖದಲ್ಲಿ ನಗು ಮಂದಹಾಸ ತೆಗೆದುಕೊಂಡು ಬರ್ಲಿ ಸರ್. ಅದು ಬಡವನ ಕೋಪ ದವಡೆಗೆ ಮೂಲ ಅಂದ್ ಇದ್ರ ಅರ್ಥ ಏನ್ರಿ ಸರ್? ಅಲ್ಲ, ಇದು ವೈದ್ಯರಲ್ಲ ಸಾಹಿತಿಗಳ ಹೇಳಬೇಕಾದ ಉತ್ತರ. ಬಡವರ ಕೋಪ ವೈದ್ಯಕ್ಕೆ ಮೂಲ ಅಂದ್ರೆ ಬಡವರು ದವಡೆಗೆ ದವಡ ಅಂದ್ರೆ ಈಗ ನೀವು ತುಂಬಾ ಸಿಟ್ಟು ಮಾಡ್ಕೊಂಡ್ರೆ ಹಲ್ಲು ಕಚ್ತಿರಲ್ಲ, ಹಲ್ಲು ಕಚ್ತಿರಿ, ಅದರಿಂದ ನಿಮ್ ಹಲ್ಲಿಗೆ ನಿಮ್ ದವಡೆಗೆ ನೋವು ಅಂತ ಹೇಳಿ ಹಂಗ ಅಷ್ಟೇ. ಈಗ ಹಲ್ಲು ಸಿಟ್ಟು ಬಂದಾಗ ಹಲ್ಲು ಕಡಿತಾರೆ ನೋಡ್ರಿ ಗಟ್ಟಿಯಾಗಿ, ಅದರಿಂದಾಗಿ ನಿಮ್ಮ ದವಡೆಗೆ ನೋವಾಗಿ ನಿಮಗೆ ತೊಂದರೆ ಆಗ್ತದೆ. ಅದ್ರದ್ದು ಇನ್ನೂ ದೊಡ್ಡ ಅರ್ಥ ಏನಂದ್ರೆ ನಿಮ್ಮ ಸಿಟ್ಟು ನಿಮ್ಮ ನಾಶಕ್ಕೆ ಅಥವಾ ನಿಮಗೆ ತೊಂದರೆ ತರ್ತದ ಹೊರತು ಬೇರೆಯವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಸಿಟ್ಟಿಂದ ಏನೇನು ಸಮಸ್ಯೆಗಳು ಬರ್ತಾ ಆದರೆ ಈ ಹಲ್ಲಿಗೆ ಆಗೋ ಸಮಸ್ಯೆನೂ ಒಂದು. ಅದಕ್ಕೆ ಸಿಟ್ಟು ಮಾಡ್ಕೊಳ್ಬೇಡಿ. ಅಲ್ಲ, ಈಗ ಹಲ್ಲು ಕಡಿತಾರ ಅನ್ನೋದಕ್ಕೆ ನಾ ಈ ಕಾರ್ಯಕ್ರಮ ಮೂಲಕ ಮತ್ತೊಂದು ಏನು ಹೇಳಬೇಕಂತ ಬಯಸ್ತೇನೆ ಅಂದರೆ, ನಮ್ಮ ಕಡೆ ಈಗ ಉತ್ತರ ಕರ್ನಾಟಕದಲ್ಲಿ ಗುಟಕಾ ಸೇವನೆ ಭಾಳ ಆಗಿದೆ, ಅದರಿಂದಾಗಿ ಇಡೀ ದಿನ ಜಗಿತಾ ಇರ್ತಾರೆ ಹಲ್ಲುಗಳು. ಅದು ಯಾವ ರೀತಿ ಉಪಯೋಗನೂ ಇಲ್ಲ, ಆ ಕಂಪ್ನಿಗೆ ಬಿಟ್ಟರೆ ಯಾರಿಗೂ ಉಪಯೋಗ ಇಲ್ಲ. ಅದು ಒಂದನೇದಾಗಿ ಹಲ್ಲುಗಳ ಸವದು ಹೋಗ್ತವೆ, ಎರಡನೇದಾಗಿ ಗುಟಕಾದಲ್ಲಿ ಬಳಸುವ ತಂಬಾಕು ಬಾಯಿ ಚರ್ಮವನ್ನು ಸುಡ್ತದೆ. ಮತ್ತು ಈಗ ಕ್ಲಿಯರಾಗಿ ಪ್ರೂವ್ ಆಗೈತೆ, ಯಾವುದೋ ಪಿಕ್ಚರ್ ನೋಡೋಕೆ ಹೋಗ್ರಿ ಅದ್ರಾಗ ಹೇಳ್ತಾರೆ ಗುಟಕಾ ಸೇವನೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಆಗ್ತದಂತೆ. ಇಡೀ ವಿಶ್ವದಲ್ಲೇ ಭಾರತ ದೇಶದಲ್ಲಿ ಹೈಯೆಸ್ಟ್ ಕಾಣಿಸೋದು ಬಾಯಿ ಕ್ಯಾನ್ಸರ್. ಯಾಕೆ? ತಂಬಾಕು ಸೇವನೆ, ಗುಟ್ಕಾ ಸೇವನೆ, ಇದನ್ನು ನಾವು ನಿಷೇಧಿಸಬೇಕಾಗಿದೆ. ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಆದರೆ ವೈಯಕ್ತಿಕವಾಗಿ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಯಾರೇ ಇರಲಿ ಅವರು ತಂಬಾಕು ಅಥವಾ ಗುಟ್ಕಾ ಸೇವಿಸ್ತಿದ್ರೆ ಅವ್ರಿಗೆ ಹೇಳಬೇಕು ಇದರಿಂದ ಯಾವ ಉಪಯೋಗನೂ ಇಲ್ಲ, ನಾಳೆ ನಿನಗೆ ಕ್ಯಾನ್ಸರ್ ಗ್ಯಾರಂಟಿ ಅಂತ. ಅದನ್ನು ನಾನು ಹೇಳೋದು ಬಯಸ್ತೇನೆ. ಭಾಳ ಕೆಟ್ಟದ್ರಿ ಅದು. ಅದಲ್ಲದೆ ಊರು ತುಂಬ ಅದ್ರ ಗುಟ್ಕಾ ಪ್ಯಾಕೆಟ್ ಕಸ. ನಿಮ್ಮಲ್ಲಿ ಯಾರಿಗಾದ್ರೂ ವಕ್ರದಂತ ಇದೆಯಾ? ಇಲ್ಲ, ನೀವು ವಕ್ರವಾದ ಮನಸ್ಸಿನ ಬಗ್ಗೆ ಹೇಳಿದ್ರೆ, ಆದ್ರೆ ವಕ್ರದಂತ ಏನಾದ್ರು ಇದೆಯಾ? ಹಾ, ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಒಳ್ಳೇದಾಗಲಿ ಮತ್ತೊಂದು ಕರೆ. ಹಲೋ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಹೇಳಿ. ನಾವಿಲ್ಲಿ ರಾಯಬಾಗ್ನಿಂದ ಭೀಮರಾವ್ ಕೊಕಟ್ಟೆ ಮಾತಾಡಿದ್ರಿ. ನಮಸ್ಕಾರ ಭೀಮರಾವ್ ರೀ. ನಮ್ಮಲ್ಲಿ ಒಂದು 6-7 ವರ್ಷ ಮಗು ಐತ್ರಿ. ಹ್ಞೂ ರೀ. ಅವ್ನ್ ರಾತ್ರಿ ಬರೀ ಹಲ್ಲತ್ತಾನ್ರಿ. ರಾತ್ರಿ ಹಲ್ಲು? ಹ್ಞೂ, ಮನ್ಕೊಂಡಾಗ ನಿದ್ದೆ ಗಣ್ಣಾಗ ಬರೀ ಹಲ್ಲು ಕರ್ ಕರ್ ಕರ್ ಹಲ್ಲತ್ತಾನ್ರಿ. ಓಹೋ ಹೋ ಹೋ ಹೋ, ನೋಡ್ರಿ ನೋಡ್ರಿ. ಡಾಕ್ಟ್ರೆ, ಇದರಿಂದ ವಕ್ರದಂತ ಆಗೋ ಸಾಧ್ಯತೆ ಇದೆ ಹೇಗೆ? ಅಲ್ಲಿನ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಭೀಮರಾವ್ ಅವರೇ, ಸರಿಯಾದ ಪ್ರಶ್ನೆ, ಸರಿಯಾದ ತಜ್ಞರಲ್ಲೇ ಕೇಳಿದ್ದೀರಿ. ಮಕ್ಕಳು ಹಲ್ಲು ಕಡಿಯೋದ್ರಿಂದಾಗಿ ಅವರಿಗೆ ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ಯಾಕೆ ಕಡಿತಾರಂತ ನಾವು ತಿಳ್ಕೋಬೇಕು. ಮಕ್ಕಳಲ್ಲಿ ಆಂಗ್ಸೈಟಿ ಅಥವಾ ಟೆನ್ಷನ್ ಇದ್ದಲ್ಲಿ ಅವರು ರಾತ್ರಿ ಹಲ್ಲನ್ನು ಕಡಿಯಲು ಅಥವಾ ದವಡೆಯನ್ನು ಕಚ್ಚುವುದು ಶುರು ಮಾಡ್ತಾರೆ. ಈ ಟೆನ್ಷನ್ ಅಲ್ಲ, ಏನೇ ಇದ್ದರೂ ಅದನ್ನು ಮೊದಲು ನೀವು ಅಂದರೆ ಅವರು ವಾತಾವರಣದಲ್ಲಿ ಏನೋ ಒಂದು ಸ್ವಲ್ಪ ಇರಿಟೇಷನ್ ಅಥವಾ ಸಾಲೆಯಲ್ಲೋ ಏನೋ ತೊಂದರೆ ಇದ್ದರೆ ಹಲ್ಲು ಕಚ್ಚಕ್ಕೆ ಶುರು ಮಾಡ್ತಾರೆ. ಹೀಗೆ ಹಲ್ಲು ಕಚ್ಚೋದ್ರಿಂದಾಗಿ ಹಲ್ಲು ಸವಿತಾವೆ ಒಂದೇದು, ಎರಡನೇದಾಗಿ ಮುಖ ಎಲ್ಲ ಸ್ಟಿಫ್ ಆಗ್ತದೆ. ಇದು ನೀವು ಒಂದನೇದಾಗಿ ಅವನಿಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆನೇ ಇರ್ಬೋದು, ಅದನ್ನು ಬಗೆಹರಿಸ್ಬೇಕು. ಎರಡನೇದಾಗಿ ಅವ ಮತ್ತೂ ಹಲ್ಲು ಕಚ್ಚಿದರೆ ಅದಕ್ಕೊಂದು ರಬ್ಬರದ್ದು ಕವರ್ ಬರ್ತದೆ, ಹಿಂಗೆ ಪ್ರೊಟೆಕ್ಟರ್ ಮಾಡೋಕ್ಕೆ ಹಲ್ಲನ್ನು, ಅದನ್ನು ಬಳಸಿದರೆ ಹಲ್ಲಿನ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ಕಮ್ಮಿ ಮಾಡಬಹುದು. ರಬ್ಬರ್ ಕವರ್ ಎಲ್ಲಿ ಹಾಕ್ಬೇಕು? ಅದೇ ನೀವು ದಂತವೈದ್ಯರ ಭೇಟಿ ಆದರೆ ಅವನ ಹಲ್ಲಿಗೆ ಮಾಡಿಸ್ಬೇಕ್ರಿ, ಅದು ರೆಡಿ ಸಿಗುವುದಿಲ್ಲ. ಅವನ ಅಳತೆ ಕೊಟ್ಟು ಅದಕ್ಕೆ ಮೌತ್ ಗಾರ್ಡ್ ಅಂತಾರೆ, ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಹಿಂಗೆ ಪ್ಲಾಸ್ಟಿಕ್ ಕವರ್ ಥರ ಬರ್ತದೆ, ಅದು ಗಟ್ಟಿ ಇರ್ತದೆ, ಅದು ಆವಾಗ ಹಲ್ಲಿನ ಮೇಲೆ ಒತ್ತಡ ಬೀಳೋದಿಲ್ಲ. ಯಾವುದನ್ನಾದರೂ ಭೀಮರಾವ್ರೆ, ತಜ್ಞ ವೈದ್ಯರನ್ನು ಸಂಪರ್ಕಿಸನೇ ಮಾಡಿ, ನಮ್ಮ ಎಸ್ ಡಿ ಎಂ ಆಸ್ಪತ್ರೆಗೆ ಬಂದರೆ ನಾವು ಮಾಡಿಕೊಡ್ತೇವೆ ಅದು ಖಂಡಿತವಾಗಿ. ಡಾಕ್ಟ್ರೆ, ಇವ್ರು ಹೇಳ್ತಾ ಇದ್ರು ಅಂದರೆ, ಈಗ ಇವರು ಪ್ರಸ್ತಾಪ ಮಾಡಿದ್ರು ಅಂತ ಹೇಳ್ತೇನೆ ಅಂದರೆ, ಈ ವೈದ್ಯರ ಸಹ ಒಂದು ಸಹಕಾರ ಇಲ್ಲದೇನೆ, ವೈದ್ಯರ ಸಂಪರ್ಕ ಮಾಡದೇನೆ ಕಂಪ್ನಿ ಮೂಲಕ ನೇರವಾಗಿ ಕೆಲವೊಂದು ಏನು ಮಾಡ್ತಾರೆ, ವಕ್ರದಂಥ ಉಪಕರಣಗಳನ್ನು ಅಥವಾ ಅಲೈನರ್ಗಳನ್ನು ಪಡೆದು ಬಳಸ್ತಾರೆ. ಇದ್ರ ಭಾಳ ತೊಂದರೆ ಆಗುತ್ತಲ್ಲ ಇದರಿಂದ? ಇದರಿಂದ ಆಗುವ ತೊಂದರೆಗಳೇನೆಂದರೆ, ಜನರು ಮೋಸ ಹೋಗ್ತಾ ಇದ್ದಾರೆ. ಯಾಕಂದರೆ ಈ ಕಂಪ್ನಿ ಮಾಧ್ಯಮದವರು ಜಾಹೀರಾತು ಮೂಲಕ ಫಿಲ್ಮ್ ಸ್ಟಾರ್ಗಳು, ಕ್ರಿಕೆಟ್ ಪ್ಲೇಯರ್ಗಳು ಎಲ್ಲರನ್ನೂ ಬಳಸಿ ಏನೋ ಒಂದು ಹೊಸದು ಇದನ್ನು ತೋರಿಸ್ತಾರೆ. ಆದರೆ ಇದು ಸರಿಯಾದ ಚಿಕಿತ್ಸೆ ಕೊಡ್ತದೆ, ಈ ಚಿಕಿತ್ಸೆ ನಿಮಗೆ ಬೇಕೇ ಅಥವಾ ಈ ಚಿಕಿತ್ಸೆಯಿಂದ ಸಂಪೂರ್ಣ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದೇ ಅನ್ನೋದು ವೈದ್ಯರೇ ಹೇಳಬಹುದು. ಹಾಗಾಗಿ ನಾವು ಹೇಳೋದೇನೆಂದರೆ, ಯಾವುದೇ ಚಿಕಿತ್ಸೆ ಇದ್ದಲ್ಲಿ ತಜ್ಞ ವೈದ್ಯರನ್ನು ಅಂದರೆ ಸ್ಪೆಷಲಿಸ್ಟನ್ನು ಭೇಟಿಯಾಗಿ ನೀವು ಪಡೆದುಕೊಳ್ಳುವುದು ಉತ್ತಮವಾದ ಕೆಲಸ. ಡಾಕ್ಟರ್ ಹರ್ಷವರ್ಧನ್ ಅವರೇ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಎಸ್ ಡಿ ಎಂ ಆರೋಗ್ಯ ಸಂವಾದ, ನಮಸ್ಕಾರ. ನಮಸ್ಕಾರ ಸರ್. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಿಂದ ಶಿವಾನಂದ ವಶದ ಅಂತ ಮಾತಾಡ್ತಾ ಇದ್ದೇನೆ ಸರ್ ನಾನು. ನಮಸ್ಕಾರ ಶಿವಾನಂದ ಅವರೇ, ಭಾಳ ದೂರದಿಂದ ಮಾಡ್ತಾ ಇದ್ದೀರಿ, ಹೇಳಿ. ಹೌದು ಸರ್. ಸರ್ ಈಗ ರೀ ನಮ್ಮ ಎರಡು ದವಡೆ ಹಳ್ಳಿಗಳ ಸರ್ ಎರಡು ತುಂಡು ತುಂಡು ಆಗಿ ಹೋಗ್ತಾ ಇದ್ದೇವೆ ಸರ್. ಮತ್ತೆ ಯಾವ ಕಾರಣದಿಂದ ಏನ್ ಗೊತ್ತಾಗೋತ್ರಿ? ಮತ್ತೆ ಅದಕ್ಕೆ ರೀ ಸ್ಕ್ರೂ ಹಾಕಿ ಹೊಸ ಹಲ್ಲುಗಳು ಕುಸ್ತಾರೇನ್ ಸರ್? ಅದು ಮಾಡ್ಬೇಕಾದ್ರೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೆ ಮತ್ತೆ ಏನ್ ಯಾವ ರೀತಿ ನಾವು ಟ್ರೀಟ್ಮೆಂಟ್ ತಗೋಬೇಕ್ರಿ? ಮತ್ತೆ ಬೇರೆ ಹಲ್ಲುಗಳು ಕುಂಸ್ಬೇಕಂತ ವಿಷಯ ಐತ್ರಿ. ಅದಲ್ದೆ ಸರ್ ಕೆಲವೊಂದು ಜನರ ಹಲ್ಲುಗಳು ಹೊಲ್ತಿರ್ತಾವ್ರಿ, ಅವರು ಬಾಯಿಯಿಂದ ದುರ್ವಾಸನೆ ಬರ್ತೈತಿ. ಅದು ಯಾವ ಕಾರಣದಿಂದ ಆಕೈತಿ? ಮತ್ತೆ ಅದಕ್ಕೆ ಏನ್ ಉಪಾಯ ಯೋಜನೆ ಮಾಡ್ಬೇಕಂತ ನಂದ ಒಂದು ಪ್ರಶ್ನೆ ಇದೆ ಸರ್. ವಕ್ರದಂತ ರಿಲೇಟೆಡ್ ಪ್ರಶ್ನೆ ಇದು. ವಕ್ರದಂತ ರಿಲೇಟೆಡ್ ಅಲ್ಲ ಅಂದ್ರು ಮೂಲತಃ ದಂತ ವೈದ್ಯರನ್ನು ಕೇಳುವ ಪ್ರಶ್ನೆ ಇದೆ. ಉತ್ತರ ಕೊಡ್ತಾರೆ ಡಾಕ್ಟರ್. ಯಾಕಂದ್ರೆ ಅಲ್ಲ ಕರೆಕ್ಟ್, ನೀವು ಕೇಳುವ ಪ್ರಶ್ನೆ ಏನಂದ್ರೆ ನೀವು ಹಲ್ಲು ತುಂಡಾಗಲು ಕಾರಣ ಎಂದರೆ ಹಲ್ಲು ಹುಳುಕಾದಲ್ಲಿ ಎಲ್ಲರಿಗೂ ಹಲ್ಲು ನೋವು ಬರುವುದಿಲ್ಲ. ಕೆಲವೊಬ್ಬರಿಗೆ ಹಲ್ಲು ನೋವು ಬರದೇನೆ ಹಲ್ಲು ಒಳಗಿಂದ ಒಳಗೆ ಹುಳುಕಾಗಿರ್ತದೆ. ಹೀಗಿದ್ದವರಲ್ಲಿ ಹಲ್ಲು ತಾನೇ ತುಂಡಾಗಿ ಅಥವಾ ಪುಡಿ ಪುಡಿಯಾಗಿ ಹೋಗ್ತದೆ. ನೀವು ಬೇಕಾದರೆ ಆ ಹಲ್ಲಿನ ಬೇರ್ಗಳನ್ನು ತೆಗೆಸಿ ಅಲ್ಲಿ ಹೊಸ ಹಲ್ಲನ್ನು ಹಾಕಿಸಿಕೊಳ್ಳಬಹುದು. ಎರಡನೇದಾಗಿ, ಹಾಂ, ಈ ಹಲ್ಲಿನಿಂದ ಬರುವ ದುರ್ವಾಸನೆ ಬಗ್ಗೆ ನೀವು ಪ್ರಶ್ನೆ ಕೇಳಿದಿರಿ. ಈ ಹಲ್ಲು ಹುಳುಕಾಗಲು, ಹಲ್ಲಿಂದ ದುರ್ವಾಸನೆ ಬರಲು ಅಥವಾ ಒಸಡಿ ಊದ್ಕೊಳ್ಳಲು ಎಲ್ಲದಕ್ಕೂ ಕಾರಣವೇನೆಂದರೆ ಬಾಯನ್ನು ಸ್ವಚ್ಛವಾಗಿ ಇಡದೇ ಇರುವುದು. ಅಂದರೆ ಹಲ್ಲು ಸ್ವಚ್ಛ ಇಡದೇ ಇರೋದು ರೀ. ದಿನ ಬೆಳಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಟೂತ್ ಪೇಸ್ಟ್ ಹಾಗೂ ಬ್ರಷನ್ನು ಬಳಸಿ ನಾವು ಹಲ್ಲು ಸ್ವಚ್ಛ ಮಾಡಿಸ್ಬೇಕು. ಹಲ್ಲು ಸ್ವಚ್ಛ ಮಾಡ್ಕೋಬೇಕು ರೀ. ಹೀಗೆ ಮಾಡಿದಾಗ ಏನಾಕೈತಿ, ಎಲ್ಲೇ ಊಟದ ಕಣಗಳು ಸಿಕ್ಕೊಳ್ಳೋದಿಲ್ಲ. ಊಟದ ಕಣಗಳು ಸಿಕ್ಕೊಳ್ಳದೇ ಇದ್ದಾಗ ಯಾವುದೇ ಹಲ್ಲು ಹುಳುಕಾಗೋದಿಲ್ಲ. ಹುಳುಕಾಗಲು ಬಾಯಲ್ಲಿ ಊಟದ ಕಣಗಳು, ಎಂಜಿಲು ಹಾಗೂ ಆ ಮೈಕ್ರೋಬ್ಸ್ ಎಲ್ಲ ಒಂದು ಕಡೆ ಕೂಡಬೇಕು ರೀ. ಹ್ಞೂ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ತಗೋತಾ ಇದ್ದೀವಿ. ಅಲ್ಲ ಅಂದ್ರೆ ನಿಮ್ಮ ವಸಡಿ ಚಲೋ ಇದ್ರೆ ಎಲ್ಬೊಳಗೆ ಸ್ಕ್ರೂ ಹಾಕ್ತಾರ್ರಿ. ಹಿಂದೊಂದು ಹಲ್ಲು ಇದ್ರೆ ಹಿಂದೆ ಮುಂದೆ ಹಲ್ಲು ಆಧಾರ ತಗೊಂಡು ಫಿಕ್ಸ್ ಹಲ್ಲು ಹಾಕ್ಬಹುದು. ಆದ್ರೆ ಮೊದ್ಲೇಕ್ ನೀವು ಆ ಹಲ್ಲಿನ ಬೇರ್ ತೆಗಿಬೇಕ್ರಿ. ಮೊದ್ಲಿನ ಹಲ್ಲಿನ ಬೇರ್ ತೆಗೆದು ಅಲ್ಲಿ ಹಲ್ಲು ಹಾಕೋಬಹುದ್ರಿ. ಹ್ಮ್, ಕರೆ ಮಾಡೋದಕ್ಕೆ ಧನ್ಯವಾದಗಳು ಶಿವಾನಂದ ಅವರೇ. ಮತ್ತೊಂದು ಕರೆ. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಇದು. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ? ಬಸವನ್ ಬಾಗಡಿ ತಾಲೂಕು ಟಕ್ಕಳಕಿಯಿಂದ ರಮೇಶ್ ಶರ್ನಾರ್ ಮಾತಾಡಿದ್ರಿ ಸರ್. ಓ, ರಮೇಶ್ ಅವ್ರೆ, ಟಕ್ಕಳಕಿಯಿಂದ ಮಾತಾಡ್ತಾ ಇದ್ದೀರಿ? ಹಾ ಹಾ, ಸಂತೋಷ. ಆರಾಮಿದ್ರಿ ಸರ್? ಆರಾಮ್ರಿ. ವಕ್ರದಂತ ಸಮಸ್ಯೆ ಯಾರಿಗಾದ್ರೂ ಇದೆಯಾ? ಹೌದ್ರಿ ಸರ್, ನಮ್ಮ ಮಗಗ್ ಒಂದ್ ಹಲ್ಲನ್ನ ಬಿದ್ದಿಲ್ರಿ ಸರ್. ಮಗ್ಲೆಲ್ಲ ಹಲ್ಲು ಬಂದವ್ ನಡು ಸಿಕ್ಕೊಂಬಿಟ್ಟದ್ರಿ. ಎಷ್ಟು ವಯಸ್ಸು? ಎಷ್ಟು? ಅವ್ನಿಗೆ 12 ವರ್ಷ ಸರ್. ಹ್ಮ್. ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರು ಹಾಲು ಹಲ್ಲು ಅಕಸ್ಮಾತ್ ಇದ್ರೆ ತೆಗೆಸೋ ಪ್ರಯತ್ನ ಮಾಡ್ಬೇಕು. ಡಾಕ್ಟರ್ ಹರ್ಷವರ್ಧನ್ ಅವ್ರ ಮಾಹಿತಿ ಕೊಡ್ತಾರೆ. ರಮೇಶ್, ನಮಸ್ಕಾರ ರಮೇಶ್ ಅವರೇ. ಮಕ್ಕಳಿಗೆ ಹಲ್ಲು 6-12 ವರ್ಷ ನಡು ಎಲ್ಲ ಹಲ್ಲು ಬಿದ್ದು ಹೊಸ ಹಲ್ಲು ಬರಬೇಕು. ಹೆಚ್ಚಾಗಿ ಈಗ ನಾ ಈಗ ಆವಾಗಲೇ ಹೇಳಿದಂಗೆ ಗಟ್ಟಿಯಾದ ವಸ್ತು ತಿನ್ನದೇ ಇರುವ ಕಾರಣದಿಂದಾಗಿ ಮಕ್ಕಳಲ್ಲಿ ತಾವ ಹಲ್ಲು ಬೀಳೋದಿಲ್ಲ, ಹಾಲು ಹಲ್ಲು ಬೀಳೋದಿಲ್ಲ. ಇದಕ್ಕೆ ನೀವು ಅದನ್ನ ಹಂಗೆ ಅಲ್ಲೇ ಇದ್ದರೆ ಬರುವ ಹಲ್ಲು ಸರಿಯಾದ ಸ್ಥಳಕ್ಕೆ ಬರೋದಿಲ್ಲ. ಇದು ವಕ್ರದಂಥ ಹಲ್ಲು ವಕ್ರವಾಗಕ್ಕೆ ಪ್ರಮುಖವಾದ ಕಾರಣ. ಹಾಲು ಹಲ್ಲು ಸರಿಯಾದ ಸಮಸ್ಯೆಗೆ ಸರಿಯಾದ ಸಮಯಕ್ಕೆ ಬೀಳದೇ ಇರುವುದು ಪ್ರಮುಖವಾದ ಕಾರಣ. ನೀವೇನು ಮಾಡ್ಬೇಕಂದ್ರೆ ಈಗ ಮೊದಲೇಕ ಆ ಹಾಲು ಹಲ್ಲು ತೆಗೆಸ್ಬೇಕ್ರಿ. ನಿಮಗೆ ಕನ್ಫ್ಯೂಸ್ ಆಗ್ಬೋದ್ರಿ, ಯಾವ್ದು ಬಿದ್ದ ಹಲ್ಲು ಯಾವ್ದು ಬಂದ ಹಲ್ಲು ಅಂತೇಳಿ. ಯಾವ್ದು ಬೀಳಬೇಕಾದ ಹಲ್ಲು ಒಂದು ಸ್ವಲ್ಪ ಕಪ್ಪಾಗಿದ್ರೆ ನೀವು ಆಗ್ಲೇ ಹೇಳ್ದಂಗ ಹುಳುಕಾದ ಹಲ್ಲು ಬರಬ್ರಿ. ಅದು ಕಪ್ಪ ಆಗ್ಯದ್ರಿ ಸರ್, ಅದು ಬೀಳ್ ಅದು ಬೇರು ಕರಗಿಲ್ಲ ಅಂದ್ರೆ ತಾನ ಬೀಳೋದಿಲ್ಲ. ಹುಳುಕಾದ ಹಲ್ಲುಗಳು ಬೇರು ಸಾಮಾನ್ಯವಾಗಿ ಈಸಿಯಾಗಿ ಕರಗುದಿಲ್ಲ. ನೀವೀಗ ದಂತ ವೈದ್ಯರನ್ನು ಭೇಟಿ ಆದ್ರೆ, ನಿಮ್ಮೂರ ಬಳಿ ಯಾರಿದ್ದಾರೆ ಅವ್ರನ್ನ ಭೇಟಿ ಆದ್ರೆ, ಅವ್ರು ಅಲ್ಲಿ ಸುಂದು ಬರು ಇಂಜೆಕ್ಷನ್ ಕೊಟ್ಟು ಆ ಹಲ್ಲು ತೆಗಿತಾರ್ರಿ. ಮೊದ್ಲೇಕ ಆ ಕೆಲಸ ಮಾಡಿಸ್ರಿ. ಆಮೇಲೆ ಉಳಿದಂತ ಹಲ್ಲುಗಳು ಸರಿಯಾಗಿಲ್ಲ ಅಂದ್ರೆ ಅದಕ್ಕೆ ವಕ್ರದಂತ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಳಬಹುದು. ಈಗ ಎಲ್ಲಾ ಹಲ್ಲು ಸರಿನೇ ಬಂದವ್ರಿ ಸರ್, ಅದು ಬೀಳ್ಲಾರ್ಕ ಅವಂಗದ ಹಲ್ಲು ಚುಚ್ಚದಂಗ ಅದನ್ನ ಮೊದ್ಲು ತೆಗೆಸ್ರಿ, ನಾಳೆ ನಾಡದ ಹೋಗಿ ತೆಗೆಸ್ರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮೊದಲಿಗೆ ಹೇಳಿದ್ರಿ, ಮೊದಲು ಸರಿಯಾದ ಸಮಯಕ್ಕೆ ಬೀಳ್ಲಿಕ್ಕಂದ್ರೂ ವಕ್ರದಂತ ಆಗ್ಬೋದು ಅಂದ್ರಿ. ಎಷ್ಟು ವಯಸ್ಸಿಗೆ ಬೀಳ್ಬೇಕ್ರಿ ಸರ್? ಅಲ್ಲ ಅಂದ್ರೆ ಮೊನ್ನೆ ನಡಕಿಂದ ಹಿಡ್ಕೊಂಡು ಒಟ್ಟು 20 ಹಲ್ಲು ಬೀಳ್ಬೇಕ್ರಿ. 6-12 ವರ್ಷಕ್ಕೆ ಬೀಳ್ಕೋತಿ. ಎಷ್ಟ್ರಾಗ ಬಿದ್ರಿ? ಅಲ್ಲಲ್ಲ, ಒಂದೊಂದು ಹಲ್ಲು ಒಂದೊಂದು ಟೈಮಿಗೆ ರೀ. 12 ವರ್ಷ ಮಗುಗೆ 12 ಆಗಿದೆಯಲ್ಲ, ಇಷ್ಟು ಎಲ್ಲ ಬಿದ್ದು ಬರ್ಬೇಕ್ರಿ. ಬಂದಿಲ್ಲ ಅಂದ್ರೆ ಆದಷ್ಟು ಬೇಗ ತಜ್ಞರನ್ನ ಸಂಪರ್ಕ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಮತ್ತೊಂದು ಕರೆ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಾನು ಚಿಕ್ಕೋಡಿ ತಾಲೂಕು ಜೋಡಕುಳಿಯಿಂದ ಬೀರಪ್ಪ ಸಂದಂತಿ ಅಂತ ಮಾತಾಡಿದ್ರಿ. ದೊಡ್ಡವರಿಗೆ ಅಷ್ಟೈತೆ, ಚಿಕ್ಕವರಿಗೆ ಮಕ್ಕಳ ಅಲ್ಲ, ಮಕ್ಕಳಿಂದ ಹಲ್ಲು ಶುರು ಆಗೋದು ಅಂದ್ರೆ ಹಾಲು ಹಲ್ಲು ಇದ್ದಾಗ ಅವ್ರು ಕೇಳೋದು ವಕ್ರದಂತ ಚಿಕಿತ್ಸೆಯನ್ನು ದೊಡ್ಡವರು ತೆಗೆದುಕೊಳ್ಳಬಹುದೇ ಅಂತ. ಕರೆಕ್ಟ್ ಅಂದ್ರೆ ಈಗ ಬ್ರಷ್ಲೆ ಹಲ್ಲು ಸ್ವಚ್ಛ ಮಾಡೋದಕ್ಕೆ ಸಹಿತವು ಹಲ್ಲ ಅಂತ ಹೇಳ್ತಾರೋ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ಬೋದು. ಅಲ್ಲ ಅಂದ್ರೆ ನೀವು ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ರಪ್ಪ. ವಕ್ರದಂತ ಮಾತ್ರ ಇರ್ಲಿ ಸರ್, ಅಂದ್ರೆ ದಂತ ವೈದ್ಯರನ್ನು ಕೇಳುವ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾರೆ, ಸರಿಯಾದ ಪ್ರಶ್ನೆನೆ. ಯಾಕಂದ್ರೆ ಎಲ್ಲ ಹಲ್ಲಿನ ವಿಷಯದ ಎಲ್ಲ ಬಗ್ಗೆನೂ ಮಾಹಿತಿ ಕೊಡ್ಬೇಕು ನಾವು. ಈಗ ಹಲ್ಲು ತಿಕ್ಕುವಾಗ ನಾವು ಬ್ರಷ್ ಅನ್ನು ಬಳಸ್ಬೇಕು, ಸ್ವಲ್ಪ ಮೃದುವಾದ ಬ್ರಷ್ ಅನ್ನು ಬಳಸ್ಬೇಕು. ಎರಡನೇದಾಗಿ ಹಲ್ಲು ತಿಕ್ಕುವಾಗ ನಿಧಾನವಾಗಿ ತಿಕ್ಬೇಕು, ಶಕ್ತಿ ಹಾಕೋದಲ್ಲ. ಈಗ ಬಾಂಡಿ ತಿಕ್ಕಿದಂಗ ಅಥವಾ ಬಚ್ಚಲ್ ನೆಲ ತಿಕ್ಕಿದಂಗೆ ತಿಕ್ಕುದಲ್ಲ, ನಿಧಾನವಾಗಿ ಎನಾಮಲ್ ಲೇಯರ್ ಇರ್ತದಲ್ಲ, ಗೋಲಾಕಾರದಲ್ಲಿ ತಿಕ್ಕಿದ್ರೆ ಹಲ್ಲು ಸವಿಯೋದಿಲ್ಲ. ದಿನಕ್ಕೆ 2 ಸಲ ಹಲ್ಲು 30 ಸೆಕೆಂಡ್ ತಿಕ್ಕಿದ್ರೆ ಯಾವ ಹಲ್ಲು ಸವಿಯೋದಿಲ್ಲ. ನಮ್ಮವ್ರಿಗೆ ಏನು ಅಭ್ಯಾಸ ಅಂದ್ರೆ ಒಂದೇ ಡೈರೆಕ್ಷನ್ದಾಗ ತಿಕ್ಕೋತ್ ಹೋಗ್ತಾರೆ, ಹಂಗಿದ್ದಾಗ ಕೆಲವೊಮ್ಮೆ ಹಲ್ಲು ಸವಿತಾವೆ. ಹೌದು, ಒಪ್ತೇನೆ. ಇದಕ್ಕೆ ನೀವು ಮಾಡಬೇಕಾದದ್ದು ಏನಂದ್ರೆ ನಿಧಾನವಾಗಿ ತಿಕ್ಕಬೇಕು, ಹಲ್ಲಿನ ಮೇಲೆ ಶಕ್ತಿ ಹಾಕೋದು ಬೇಡ, ಪ್ರೆಷರ್ ಜಾಸ್ತಿ ಹಚ್ಚಂಗಿಲ್ಲ. ಆಮೇಲೆ 6 ತಿಂಗಳಿಗೊಮ್ಮೆ ಹೊಸ ಬ್ರಷ್ ಅನ್ನು ತೆಗೆದುಕೊಳ್ಬೇಕು. ಓಕೆ ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ. ಹಲೋ ನಮಸ್ಕಾರ. ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಹತ್ತನೇ ತಾಲೂಕು ಸುತ್ತಾಟಿಂದ್ರಿ. ಹಾಂ ಹೇಳ್ರಿ, ಯಾರು? ನಾವು ಗಣಪತಿ ಉಮ್ಮಣ್ಣವ್ರಿ. ಹಾಂ ಗಣಪತಿ ಅವರೇ, ವಕ್ರದಂತ ಯಾರಿಗಾದ್ರೂ ಇದೆಯಾ? ಹೇಗೆ? ನನಗೆ ಆಗ್ಯಾವ್ರಿ, 40 ವರ್ಷ ಆಯ್ತ್ರಿ. ಅಲ್ಲ ಮುಂದಿನ ಒಂದು ಮ್ಯಾಲ ಮಾತ್ರ ಏನ್ ಮಾಡ್ಬೇಕ್ರಿ? ಈಗ ನಮಗೆ ಈ ಸಮಸ್ಯೆ ಸಣ್ಣವರಿದ್ದಾಗಿಂದು ಹಿಂಗ ಹಲ್ಲು ಮುಂದಿತ್ತು, ಈಗ ಇತ್ತೀಚೆಗೆ ಬರಾತಿತ್ತು. ಇತ್ತೀಚೆಗೆ ಬರಾತ್ರಿ ಈಗ್ರಿ? ಇತ್ತೀಚೆಗೆ ಹಲ್ಲು ಮುಂದೆ ಬರಾಕತ್ತೈತೆ ಅಂದ್ರೆ ಕಾರಣ ಹೆಚ್ಚಾಗಿ ವಸಡಿ ವೀಕ್ ಆದ್ರೆ ಹಂಗಾಗ್ತೈತ್ರಿ. ಹಲ್ಲಿನ ಸುತ್ತಲು ವಸಡಿ ಇರ್ತೈತಲ್ಲ, ಅದು ವೀಕ್ ಆದ ಕೂಡಲೇ ಹಲ್ಲು ಸ್ವಲ್ಪ ಮುಂದೆ ಬರ್ತಾವೆ. ಯಾಕಂದ್ರೆ ಅದನ್ನು ಹಲ್ಲನ್ನು ಹಿಡ್ಕೊಳ್ಳೋ ಶಕ್ತಿ ಎಲಬಿಗಿರುವುದಿಲ್ಲ. ನೀವು ಸ್ವಲ್ಪ ಹಲ್ಲು ಸ್ವಚ್ಛ ಇಡಬೇಕು, ಯಾವಾಗಿದ್ರೂ ಅವಾಗ ವಸಡಿ ಹೆಲ್ದಿ ಇರ್ತೈತ್ರಿ. ಹಲ್ಲು ತಿಕ್ಕಿ ಅದ್ರ ಮೇಲೆ ಸ್ವಲ್ಪ ವಸಡಿ ಮಸಾಜು ಮಾಡ್ಬೇಕು ಸರ್. ಹ್ಮ್ ಬಹಳ ಮುಖ್ಯ, ಹಲ್ಲನ್ನು ಹಿಡ್ಕೊಳ್ಳೋದೇ ವಸಡಿ. ಅದ್ರದ್ದು ಹೆಲ್ತ್ ಸರಿ ಇಲ್ಲ ಅಂದ್ರೆ ಸ್ವಲ್ಪ ಹಲ್ಲು ಮುಂದೆ ಬಳಸಿ ತಗೊಳ್ಳಿ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ನೀವು ಆಪರೇಷನ್ ಮಾಡಿದ್ರೆ ಮಾಡ್ರಿ, ಅಂದ್ರೆ ಶಸ್ತ್ರಚಿಕಿತ್ಸೆ ಸಾಧ್ಯ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ ನಮಸ್ಕಾರ ಹೇಳಿ, ಎಸ್ ಡಿ ಎಂ ಡಾಕ್ಟರ್ ಕಾರ್ಯಕ್ರಮ ಇದು. ಹಲೋ ರೀ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮುದ್ದೇಬೇಡ ತಾಲೂಕು ಗೋನಾಡ್ರಿ. ಹಾಂ ರೇಡಿಯೋ ಸ್ವಲ್ಪ ದೂರ ಹೇಳ್ರಿ, ಮಾತಾಡಿ. ಬಿ ಪಿ ಶುಗರ್ನು ಐತ್ರಿ. ಓಕೆ, ಅದಕ್ಕೆ ಅವು ಹಲ್ಲು ಒಂದು ಮ್ಯಾಲಿ ದೌಡಿ ಹಲ್ಲು ಮ್ಯಾಲೆ ಒಂದು ಬರಾಕತ್ತೈತ್ರಿ. ಮತ್ತೆ ಎಲ್ಲರಿಗೂ 32 ಹಲ್ಲು ಇರೋದು ಅಂತಾರ, ನನಗೆ 28 ಹಲ್ಲು ಅದಾವ. ಸಮಸ್ಯೆ ಇಲ್ಲಲ್ರಿ, 32 ಹಲ್ಲು ಇಲ್ಲ, ನನ್ಗೆ 28 ಅದಾವ. ಮ್ಯಾಲೆ 14 ಬುಡಕ್ 14. ಡಾಕ್ಟರ್ ಮಾತಾಡ್ತಾರೆ. 32 ಹಲ್ಲು ಇರೋದು ಸಹಜ ಎಲ್ಲರಿಗೂ ಹೌದು, ಆದ್ರೆ ಕಡೆ ಹಲ್ಲು ಅಥವಾ ಬುದ್ಧಿ ಹಲ್ಲು ಅಂತೇವಲ್ಲ ನಾವು, ಇದು ಭಾಳಷ್ಟು ಜನರಲ್ಲಿ ಇವತ್ತಿನ ದಿನದಲ್ಲಿ ಬರ್ತಾ ಇಲ್ಲ. ಯಾಕಂದರೆ ನಾವು ತಿನ್ನೋ ಸಾಫ್ಟ್ ಡಯಟ್ ಅಥವಾ ಮೃದುವಾದ ಆಹಾರದಿಂದಾಗಿ ಹಲ್ಲು ಅಷ್ಟು ಸವಿಯೋದಿಲ್ಲ. ಹಲ್ಲು ಸವಿಯೋದು ಕಮ್ಮಿ ಆದದ್ದಕ್ಕೆ ದೌಡೆಯಲ್ಲಿ ಸ್ಥಳ ಇಲ್ಲದೆ ಕಡೆ ಹಲ್ಲು ಅಥವಾ ಬುದ್ಧಿ ಹಲ್ಲು ಬರ್ತಾ ಇಲ್ಲ. ಈ 32 ಹಲ್ಲು ನಾವು ಕಾಡು ಮನುಷ್ಯರಿದ್ದಾಗಿಂದ ಇದ್ದೂ ರೀ, ಅವಾಗ ಗಟ್ಟಿ ಆಹಾರ ತಿನ್ನುವಾಗ ಬೇಕಾಗ್ತಿದ್ವು. ಈಗ 28 ಹಲ್ಲು ಇದ್ರೂ ಸಾಕು. ಕೊನೆ ಹಲ್ಲು ಅಥವಾ ಬುದ್ಧಿ ಹಲ್ಲು ಬಹಳಷ್ಟು ಜನರಿಗೆ ಬರುವುದಿಲ್ಲ. ಮಾತಿಗೆ ಹೇಳೋದು ಅದು ಸಾಕು ಸರ್. 28 ಹಲ್ಲು ಇಲ್ಲ, ಅವು ಆರೋಗ್ಯವಾಗಿದ್ರೆ ಸಾಕು ಬಿಡ್ರಿ. ಅಲ್ಲ ಇನ್ಫ್ಯಾಕ್ಟ್ ಬಹಳಷ್ಟು ಜನರಿಗೆ ಶುಗರ್ ಈಗ ಒಂದ್ ಹಲ್ಲು ಪೆಟ್ ಆಗೈತೆ ಏನೋ, ಏನ್ರ ಸ್ವಲ್ಪ ತಿಂದ್ರೆ ಪಟ್ಟನ ಅಳಗ್ತದ. ಈಗ 2-3 ಹಲ್ಲು ಇದ್ದಾವ ಅಂದ್ರು ನಮ್ಗೀಗ 70 ವರ್ಷ. ಅಲ್ಲ ಈಗ ಈಗ ನಿಮ್ ಪ್ರಶ್ನೆಗಳಲ್ಲಿ ಬಹಳಷ್ಟು ವಿಷಯಗಳು ಅಡಗಿದಾವೆ. ನಿಮ್ಮ ಓವರ್ಆಲ್ ಹೆಲ್ತ್ಗೆ ಹಲ್ಲಿನ ಹೆಲ್ತ್ಗೆ ಸಂಬಂಧ ಇದೆ. ನೀವು ಹೇಳೋದು ಬರೋಬ್ಬರಿ, ಬಿ ಪಿ ಶುಗರ್ ಇದ್ದವರಿಗೆ ಹಲ್ಲಿನ ಸಮಸ್ಯೆ ಬರೋದು ಜಾಸ್ತಿ. ಸೊ ಪ್ರಮುಖವಾಗಿ ಜನರಲ್ ಹೆಲ್ತ್ ಬಿ ಪಿ ಶುಗರ್ ಕಂಟ್ರೋಲ್ ಇಡಬೇಕು. ಒಂದೆರಡು ಕಡೆ ಹಲ್ಲು ಅಳಕ್ತಾವ ಅಥವಾ ಸಿಕ್ಕೊಳ್ತಾವ ಅಂದ್ರೆ ಅವನ್ನ ಅಲ್ಲೇ ರಿಪೇರಿ ಮಾಡಿಸ್ಬೇಕು. ಒಂದೊಂದೇ ಹಾಳಾಕೋತ ಹೋದಂಗೆ ಆಮೇಲೆ ಸರಿ ಮಾಡೋದೇ ಕಷ್ಟ ಆಗ್ತದೆ. ಸಣ್ಣ ಸಮಸ್ಯೆ ಇದ್ದಲ್ಲೇ ಅದನ್ನು ಬಗೆಹರಿಸೋದು ಬಹಳ ಉತ್ತಮವಾದ ಕೆಲಸ. ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತಾರಲ್ಲ, ಅಂದರೆ ಸಣ್ಣದಿದ್ದಾಗಲೇ ಆ ಸಮಸ್ಯೆಯನ್ನು ಪರಿಹಾರಗೊಳಿಸಿಬಿಟ್ರೆ ಬಾಯಿ ಆರೋಗ್ಯ ಉಳಿದುಕೊಳ್ತದೆ. ನೀವು ಬಿ ಪಿ ಕಂಟ್ರೋಲ್ ಇಡಬೇಕು, ಶುಗರ್ ಕಂಟ್ರೋಲ್ ಇಡಬೇಕು. ಡಾಕ್ಟ್ರೇ, ಈಗ ವಿಶೇಷವಾಗಿ ಈ ಬಿ ಪಿ ಶುಗರ್ ಇದ್ದವ್ರಿಗೆ ಈಗ ಆಪರೇಷನ್ಸ್ ಬಂತಂತೀವಿ, ಕೊರ ವಕ್ರದಂತ ನೀವು ಆಪರೇಷನ್ ಮಾಡ್ಬೇಕಂತೀರಿ, ಏನು ಸಮಸ್ಯೆ ಆಗ್ಬೋದಾ ಬಿ ಪಿ ಶುಗರ್ ಇದ್ದವ್ರಿಗೆ? ಈಗ ಬಿ ಪಿ ಶುಗರ್ ಅನ್ನೋದು ಕಂಡೀಷನ್ಸ್ ಅವು, ಅಂದರೆ ಅದು ರೋಗ ಅಂತಲ್ಲ. ಒಮ್ಮೆ ಬಂದ್ರ ಮೇಲೆ ಅದನ್ನು ನಾವು ಕಂಟ್ರೋಲಲ್ಲಿ ಇಡಬೇಕು, ಅಂದರೆ ಬಿ ಪಿ ಮೇಂಟೈನ್ ಮಾಡಬೇಕು, ಶುಗರ್ ಮೇಂಟೈನ್ ಮಾಡಬೇಕು. ಹೀಗೆ ಮಾಡಿದಾಗ ಎಲ್ಲರೂ ನಾರ್ಮಲ್ ಅಥವಾ ಹೆಲ್ದಿ ಇಂಡಿವಿಜುವಲ್ ಇದ್ದಂಗೆ. ನೀವು ಶಸ್ತ್ರಚಿಕಿತ್ಸೆ ಅಂದ್ಕೊಳ್ಳಿ, ನನಗೊಂದು ವಿಷಯ ನೆನಪಾಯಿತು. ಈಗ ವಕ್ರದಂಥ ಚಿಕಿತ್ಸೆ ಒಟ್ಟಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. ಎಡಲ್ಟ್ಸ್ ಅಥವಾ ಬೆಳವಣಿಗೆ ಮುಗಿದವರಲ್ಲಿ ದವಡಿಯ ನ್ಯೂನ್ಯತೆಗಳು, ಅಂದರೆ ಮೇಲಿನ ದವಡೆ ಅಥವಾ ಕೆಳಗಿನ ದವಡೆ ಜಾಸ್ತಿ ಉದ್ದ ಅಥವಾ ಜಾಸ್ತಿ ಅಗಲವಾಗಿದ್ದಲ್ಲಿ ಅದು ಮುಖ ಸರಿ ಕಾಣೋದಿಲ್ಲ. ಹಾಗಿದ್ದಾಗ ಬರೇ ವಕ್ರದಂಥ ಚಿಕಿತ್ಸೆ ಸಾಲೋದಿಲ್ಲ. ಹೀಗಿದ್ದಾಗ ನಾವೇನು ಮಾಡ್ತೇವೆ ಅಂದರೆ ವಕ್ರದಂಥ ಚಿಕಿತ್ಸೆ ಮಾಡಿ ದವಡೆಯ ಶಸ್ತ್ರಚಿಕಿತ್ಸೆ ಅಥವಾ ಆರ್ಥೋಗ್ನೆಟಿಕ್ ಸರ್ಜರಿ ಎಂದು ಮಾಡ್ತೇವೆ. ಇದನ್ನು ಒಂಥರದ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಬಹುದು. ಸಂತೋಷ, ಮತ್ತೊಂದು ಕರೆ. ಹಲೋ ಹಲೋ ನಮಸ್ಕಾರ ಹೇಳಿ, ಎಸ್ ಡಿ ಎಂ ಡಾಕ್ಟರ್ ಕಾರ್ಯಕ್ರಮ ಇದೆ. ಸರ್ ಗಂಗಾಧರ್ ಅಂತ. ಹಾ ಹೇಳಿ ಸಮಸ್ಯೆ. ನಮ್ದು ಎಡಗಡೆ ದವಡಿ ಹಲ್ಲು ಏನ್ರ ಜಗಿಯದ್ ಬಿಟ್ಟು ಈಗ 2 ಇಯರ್ಸ್ ಆಯ್ತು ಸರ್. ಅದು ಬಹಳ ಜುಮ್ ಜುಮ್ ಅಂತೈತಿ. ಆಮೇಲೆ ಏನು ಜಗದ್ ಕೊಡ್ತಾರಲ್ಲ ನೀರ್ ಕುಡಿದ್ರ ಹಂಗ ಒಂಥರ ಮೈಕೆಲ್ಲ ಜುಮ್ ಅನ್ನ ಹಾಕತಿ. ಎಡಗಡೆ ದವಡಿ ಸರ್. ಆಯ್ತು ಸರ್. ಇದು ಬಹಳಷ್ಟು ಜನರು ಮಾಡೋ ತಪ್ಪು ಒಂದೇ ನೋಡ್ರಿ ಸರ್. ಯಾವ್ದಾರು ಒಂದು ಬಟ್ ನೋವು ಆತು ಅಥವಾ ಕಾಲು ನೋವು ಆತು ಅಂದ್ರೆ ಯಾರು ಒಂದು ಕಾಲ್ದಾಗ ನಡೀತಾರೇನು ಇಲ್ಲಲ್ಲ. ಹಂಗೆ ಒಂದು ಕಡೆ ಹಲ್ಲು ನೋವಾದ್ರೆ ಆ ಕಡೆ ತಿನ್ನೋದನ್ನು ಬಿಟ್ಟು ಇನ್ನೊಂದು ಕಡೆ ಜಗ್ಯಾಕೆ ಶುರು ಮಾಡ್ತಾರೆ ಎಲ್ಲರೂ. ಇದು ಸರಿಯಲ್ಲ. ಆ ಕಡೆ ಹಲ್ಲಿನ ಒಂದು ಹಲ್ಲಿನ ಸಮಸ್ಯೆಯಿಂದಾಗಿ ಆ 16 ಹಲ್ಲಿಗೂ ನೀವು ಕೆಲಸ ಕೊಡದೆ ಖಾಲಿ ಕುಂದಿರಿಸ್ತೀರಿ. ಹಿಂಗೆ ಮಾಡಿದರೆ ಮುಂದೆ ಬೇರೆ ಹಲ್ಲು ಹಾಳಾಗ್ತಾವೆ. ತಕ್ಷಣ ನೀವು ಹೋಗಿ ಆ ಒಂದು ಹಲ್ಲನ್ನು ಒಂದು ಚಿಕಿತ್ಸೆ ತೆಗೆದುಕೊಳ್ಬೇಕು ಅಥವಾ ಚಿಕಿತ್ಸೆ ಆಗೋದಿಲ್ಲ ಅಥವಾ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂದಾಗ ಆ ಹಲ್ಲನ್ನು ನೀವು ತೆಗೆಸ್ಕೊಂಬಿಡ್ಬೇಕು. ಆಮೇಲೆ ಆ ಕಡೆನೂ ತಿನ್ನಬೇಕು. ಎರಡೂ ಕಡೆ ಜಗಿಯೋದು ಬಹಳ ಮುಖ್ಯ. ಒಂದೇ ಸೈಡ್ ಜಗದ್ರೆ ಜಗಿಯೋ ಸೈಡ್ ಹಲ್ಲು ಜಾಸ್ತಿ ಸವಿತಾವ್ರಿ, ಜಗಿಲಾರದ ಸೈಡ್ ಕೆಲಸ ಇಲ್ಲದೆ ಅಲ್ಲಿ ವಸಡಿ ಎಲ್ಲ ಹೆಂಗೆ ಕಬ್ಬಣ ಏನು ಕೆಲಸ ಮಾಡದೆ ಜಂಗ್ ಹಿಡಿತೈತಲ್ರಿ, ಹಂಗೆ ಆ ಕಡೆ ಹಲ್ಲಿನ ವಸಡಿ ಎಲ್ಲ ಹಾಳಾಗ್ತಾವೆ. ಯಾವಾಗಿದ್ರೂ ಎರಡೂ ಕಡೆ ಊಟ ಮಾಡಬೇಕು. ಧನ್ಯವಾದಗಳು. ಸಮಯ ಆಗ್ತಾ ಇದೆ. ಮತ್ತೊಂದು ಕರೆ. ಎಸ್ ಡಿ ಎಂ ಡಾಕ್ಟರ್ ಹಲೋ, ನಮಸ್ಕಾರ ಹೇಳಿ. ಎಲ್ಲಿಂದ? ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ರಿ? ಎಸ್ ಡಿ ಎಂ ಡಾಕ್ಟರ್ ಕಾರ್ಯಕ್ರಮ ಇದು. ಓಕೆ ಸರ್, ನಾವು ರಾಘವೇಂದ್ರ ಮಾತಾಡ್ಬೋದ? ಹಾಂ ಹೇಳಿ. ಹೆಸರು? ಸರ್ ಅಶೋಕ್ ಕುಲ್ಗುಡೆ ಅಂತಾರೆ. ವಕ್ರದಂತ ಏನಾದ್ರು ಯಾರ ಸಮಸ್ಯೆ ಇದೆಯಾ ಸರ್? ನಮ್ದು ಅಲ್ಲಿಂದ ಸ್ವಲ್ಪ ವಕ್ರದಂತ ಇದಾರೆ. ನಮ್ಗೆ ವಯಸ್ಸು ಸ್ವಲ್ಪ 40. ಹ್ಞೂ ಓಕೆ. ನೀವು ವೈದ್ಯರ ಹತ್ರ ಸಂಪರ್ಕ ಮಾಡಿದ್ರಾ? ಸಂಪರ್ಕ ಮಾಡಿಲ್ಲ ಸರ್. ನಾವು ಈಗ ದೂರವಾಣಿಯಲ್ಲಿ ಡಾಕ್ಟರ್ ಹರ್ಷವರ್ಧನ್ ಅವ್ರು ಹೇಳ್ತಾರೆ ಕೇಳಿ. ಈಗಾಗಲೇ ನಾ ಹೇಳಿರೋ ಥರ ವಕ್ರದಂತ ಚಿಕಿತ್ಸೆನ ಯಾವುದೇ ವಯಸ್ಸಿನವರು ಪಡೆದುಕೊಳ್ಬೋದು. ಅಂದರೆ ಚೆಂದಾಗಿ ಕಾಣಬೇಕು ಅನ್ನೋದು ಯಾವುದೇ ವಯಸ್ಸಿನವರು ಬಯಸೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನಿಮಗೀಗ ವಕ್ರದಂತ ಚಿಕಿತ್ಸೆ ಬೇಕಂದರೆ ನೀವು ತೆಗೆದುಕೊಳ್ಬೋದು. 40 ವರ್ಷ ಅಂತ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ವಸಡಿ, ನಿಮ್ಮ ದೌಡೆ ಎಲ್ಲ ಸರಿಯಾಗಿದ್ದರೆ, ವಕ್ರದಂತ ಚಿಕಿತ್ಸೆಯನ್ನು ಕೊಟ್ಟು ನಿಮ್ಮ ಹಲ್ಲುಗಳನ್ನು ಸರಿಯಾದ ಸ್ಥಳಕ್ಕೆ ತೊಗೊಂಡೋದ್ವಿ ಅಂದರೆ ನೀವು ಸುಂದರವಾಗಿ ಕಾಣಬಹುದು. ಖಂಡಿತ ಮಾಡಿಸಿ. ಹಲೋ, ಕೊನೆಯ ಕರೆ. ಹಲೋ ನಮಸ್ಕಾರ. ನಮಸ್ಕಾರ. ಹಾಂ ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್? ಚಿಕ್ಕಪಟ್ಟಣ ನಾಗಮ್ಮನಿಂದ ಮಾತಾಡೋದು ಸರ್. ಹಾಂ, ವಕ್ರದಂತ ಸಮಸ್ಯೆ ಇದೆಯಾ? ಹ್ಞೂ ಸರ್. ನಮ್ಮ ಮಗನಿಗೆ ಸರ್ 12 ವರ್ಷ ರೀ. ಹ್ಞೂ ಸರ್, ಅವನಿಗೆ ಹಾಲು ಹಲ್ಲು ಬಿದ್ದಿಲ್ಲ ಸರ್. ಹ್ಞೂ ಹಾಂ, ಅದೇ ಆಗಲೇ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್? ಮುಂದಿನ ಹಲ್ಲು ಬರೋದ್ರ ಸರ್. ಹಾಂ ಹಾಂ ಹಾಂ, ಡಾಕ್ಟರ್ ಉತ್ತರ ಕೊಡ್ತಾರೆ. ಹಾಂ, ಸರಿಯಾದ ಸಮಯದಲ್ಲಿ ಹಾಲು ಹಲ್ಲು ಬೀಳದೇ ಇದ್ದು 12-13 ವರ್ಷ ಆದರೆ, ಈಗ ಹಾಲು ಹಲ್ಲು ತೆಗೆಸಿದ್ರೂ ನಿಮ್ಮ ಹಲ್ಲು ವಾರೆ ಕೋರೆ ಅಥವಾ ವಕ್ರವಾಗಿರ್ತಾವೆ. ಸೊ ಹಾಲು ಹಲ್ಲು ತೆಗೆಸಿ ಮುಂದೆ ವಕ್ರದಂಥ ತಜ್ಞರನ್ನು ಭೇಟಿಯಾಗಿ ಬೇಕಂದರೆ ಹಲ್ಲಿಗೆ ಸರಿಗೆ ಹಾಕಿ ಅವುಗಳನ್ನು ಸರಿಪಡಿಸಬೇಕು. ಸರ್ ಅವ ಭಾಳ ಗಟ್ಟಿ ಇದಾರೆ ಸರ್ ಹಲ್ರಿ. ಅಲ್ಲ, ಅದು ಹಾಲು ಹಲ್ಲು ಇದ್ರ ಮೇಲೆ ಅದನ್ನು ತೆಗೆಯಬೇಕು ರೀ. ಯಾಕಂದರೆ ಎರಡು ಒಂದು ಕುರ್ಚಿಯಾಗಿ ಇಬ್ಬರು ಕುಂದ್ರಾಕ್ ಬರೋದಿಲ್ಲಲ್ಲ, ಹಂಗೆ ಒಂದು ಹಲ್ಲು ಇರಬೇಕಾದಲ್ಲಿ ಒಂದೇ ಇರಬೇಕು. ಅದನ್ನು ನೀವು ಜಲ್ದಿ ತೆಗೆಸಿ ಇನ್ನು ಇದ್ದ ಹಲ್ಲು ಸರಿ ಉಳಿತಾವೆ. ಇಲ್ಲ ಏನಾಕೈತಿ, ಅದು ಸರಿಯಾಗಿ ಕಚ್ಚಲಿಕ್ಕೂ ಬರೋದಿಲ್ಲ, ಅದು ವಾರ ಇದ್ದ ಹಲ್ಲು ಚುಚ್ಚುತ್ತದೆ ಅವನಿಗೆ. ಚಿಕಿತ್ಸೆಯನ್ನು ಮಾಡಿಸಿ. ಚಿಕಿತ್ಸೆಯನ್ನು ಮಾಡಿಸಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಸಾಕಷ್ಟು ಕರೆಗಳು ಇದೆ. ಅಂದರೆ ನಿಜವಾಗಿ ಈ ಹಲ್ಲಿನ ಆರೋಗ್ಯ ಮತ್ತು ಈ ವಿಶೇಷವಾಗಿ ವಕ್ರದಂತದ ಬಗ್ಗೆ ಸಾಕಷ್ಟು ಜನರಿಗೆ ಕಾಳಜಿ ಇದೆ. ವೈದ್ಯರನ್ನು ಸಂಪರ್ಕಿಸ್ತಾ ಇದ್ದಾರೆ. ತಾವು ಕೂಡ ಉತ್ತಮ ಮಾಹಿತಿ ನೀಡಿದ್ದೀರಿ. ಬಹಳ ಹೃತ್ಪೂರ್ವಕ ಧನ್ಯವಾದಗಳು. ವಕ್ರದಂತದ ಬಗ್ಗೆ ಜಾಗೃತಿಯನ್ನು ತುಂಬ ಹೃತ್ಪೂರ್ವಕ ಮಾಡಿಕೊಟ್ಟಿದ್ದಾರೆ ಹರ್ಷವರ್ಧನ್ ಅವರೇ. ಈರು ಡಾಕ್ಟರು ದೂರವಾಣಿ ಸಂಖ್ಯೆ ಅಂದರೆ ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ನಾವು ಕರೆ ಮಾಡಬೇಕು ಅಂತಂದರೆ ದೂರವಾಣಿ ವಿನಿಮಯ ಸಂಖ್ಯೆ ಎಸ್ ಡಿ ಎಂ ಆಸ್ಪತ್ರೆಯನ್ನು ಸಂಪರ್ಕ ಮಾಡಲಿಕ್ಕೆ 08-36-7-7-7-7-7. ಮತ್ತೊಂದು 7 ಮತ್ತೊಮ್ಮೆ 08-36-7-7-7-7-7. ಈ ವಾರದ ಪ್ರಶ್ನೆ ಇದೆ ನಮ್ಮ ಆತ್ಮೀಯ ಕೇಳುಗರಲ್ಲಿ. ವೈದ್ಯರ ಮೇಲ್ವಿಚಾರಣೆ ಇಲ್ಲದೆ ನೇರ ಕಂಪನಿಗಳಿಂದ ವಕ್ರದಂಥ ಉಪಕರಣಗಳನ್ನು ಅಥವಾ ಅಲೈನರ್ಗಳನ್ನು ಪಡೆದು ಬಳಸುವುದು ಸರಿಯೇ? ಮತ್ತೊಮ್ಮೆ ಕೇಳಿ ಈ ವಾರದ ಪ್ರಶ್ನೆ. ವೈದ್ಯರ ಮೇಲ್ವಿಚಾರಣೆ ಇಲ್ಲದೆ ನೇರ ಕಂಪನಿಗಳಿಂದ ವಕ್ರದಂಥ ಉಪಕರಣಗಳನ್ನು ಅಥವಾ ಅಲೈನರ್ಗಳನ್ನು ಪಡೆದು ಬಳಸುವುದು ಸರಿಯೇ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಮತ್ತೊಮ್ಮೆ ವಿಳಾಸ ಪೋಸ್ಟ್ ಕಾರ್ಡ್ನಲ್ಲಿ ಬರೀರಿ. ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಇದು ಪಿನ್ಕೋಡ್. ಕಾರ್ಯಕ್ರಮದ ನಂತರ 10 ದಿನಗಳೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. 11 ಅಕ್ಟೋಬರ್ ಕೇಳಿದ ಪ್ರಶ್ನೆ, ಅಸ್ಥಿ ರಂಧ್ರತೆಯಿಂದ ಆಗುವ ಫ್ರ್ಯಾಕ್ಚರ್ ಸಾಮಾನ್ಯವಾಗಿ ಯಾವ ಭಾಗದಲ್ಲಿ ಆಗುತ್ತದೆ? ಸರಿಯಾದ ಉತ್ತರ, ಅಸ್ಥಿ ರಂಧ್ರತೆಯಿಂದ ಆಗುವ ಫ್ರ್ಯಾಕ್ಚರ್ ಸಾಮಾನ್ಯವಾಗಿ ಮುಂಗೈ, ಸೊಂಟ, ಬೆನ್ನೆಲುಬಿನ ಭಾಗಗಳಲ್ಲಿ ಆಗುತ್ತದೆ. ಬಹುಮಾನವನ್ನು ಗಳಿಸಿದವರು ಶ್ರದ್ಧಾನಂದ ಎಂಆರ್, ಹಾರೋ ಬೆಳವಡಿಗೆ, ಧಾರವಾಡ ಜಿಲ್ಲೆ ಹಾರೋ ಬೆಳವಡಿ. ಶ್ರದ್ಧಾನಂದ ಅವರಿಗೆ ಅಭಿನಂದನೆಗಳು. 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ನಿಮಗೆ ಬಹುಮಾನ ತಲುಪುತ್ತದೆ. ಮುಂದಿನ ವಾರದ ವಿಷಯ ಪ್ರೋಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್. ತಜ್ಞ ವೈದ್ಯರಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಮುರಳೀಧರ್ ಆಚಾರ್, ಯೂರೋಲಜಿಸ್ಟ್. ಇಲ್ಲಿವರೆಗೆ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದದಲ್ಲಿ ತುಂಬ ಹೃತ್ಪೂರ್ವಕವಾಗಿ ಮಾಹಿತಿಯನ್ನು ನೀಡಿದ್ದೀರ ಡಾಕ್ಟರ್ ಹರ್ಷವರ್ಧನ್ ಕಿದಿಯೂರವರೇ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕೇಳುಗರು ಕೂಡ ಅಭಿನಂದನೆಗಳು. ಸಾಕಷ್ಟು ಆಸಕ್ತಿ ತೆಗೆದುಕೊಳ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಸಾಕಷ್ಟು ಮಾಹಿತಿ ಮಾಡಿಕೊಳ್ಳೋಣ. ತಜ್ಞ ವೈದ್ಯರನ್ನು ಸಂಪರ್ಕಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ. ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.